ಸಮಸ್ಯೆಗಳಿಗೆ ನಿಮ್ಮೂರಿನ ನಗರ ಆಶಾ ಕಾರ್ಯಕರ್ತೆಯರನ್ನು ಸಂಪರ್ಕಿಸಿ. ಇದು ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನದ ಪ್ರಕಟಣೆ. ಸರ್, ABARK ಕಾರ್ಡ್ ಮಾಡಿಸಕ್ಕೆ ಎಷ್ಟು ಹಣ ಕಟ್ಟಬೇಕಾಯ್ತದೆ? A4 ಅಳತೆಯ ಪೇಪರ್ 10 ರೂಪಾಯಿ, PVC ಕಾರ್ಡ್ಗೆ 35 ರೂಪಾಯಿ ಕಟ್ಟಬೇಕು. ಸರ್, ABARK ಕಾರ್ಡ್ ಏನಾದ್ರೂ ಕಳೆದೋದ್ರೆ ಮತ್ತೆ ಹೊಸ ಕಾರ್ಡ್ ಮಾಡಿಸ್ಬೇಕಾ? ಏನೂ ಬೇಡ, ಒಂದ್ಸಲಿ ನೋಂದಣಿ ಮಾಡಿದ್ರೆ ಸಾಕು. ಕಾರ್ಡ್ ಕಳೆದೋದ್ರೆ 20 ರೂಪಾಯಿ ಶುಲ್ಕ ಕಟ್ಟಿ ಮತ್ತೆ ಪಡಿಬಹುದು. ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಕರುನಾಡ ಜನತೆಯ ಆರೋಗ್ಯ ರಕ್ಷಕ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಅತ್ತೆ, ನಿಧಾನವಾಗತಿ. ತುಂಬಾ ಸೊಂಟ ನೋವು ಕಣಮ್ಮ. ಒಂದು ಮಾತ್ರೆ ತಗೊಂಡಿದ್ರೆ ಸರಿ ಹೋಗ್ತಿತ್ತು, ಸುಮ್ನೆ ಆಸ್ಪತ್ರೆ ಖರ್ಚು. ಹಾಗೇನು ಇಲ್ಲ ಅತ್ತೆ, ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಯೋಜನೆಯಲ್ಲಿ ಇಲ್ಲೇ ಹತ್ತಿರದಲ್ಲಿರೋ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಲ್ಲಿ ಎಲ್ಲಾ ತರಹದ ಪರೀಕ್ಷೆ, ಚಿಕಿತ್ಸೆ, ಔಷಧ ಉಚಿತವಾಗಿ ಸಿಗುತ್ತೆ. ಏನ್ ಹೇಳ್ತೀಯಮ್ಮ? ಹೌದತ್ತೆ, ವಯಸ್ಕರಿಗೆ, ಹಿರಿಯ ನಾಗರಿಕರಿಗೆ, ಸಾಂಕ್ರಾಮಿಕ ಅಸಾಂಕ್ರಾಮಿಕ ರೋಗಗಳ ನಿರ್ವಹಣೆಗೆ ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಅಡಿ ಬರುವ ಎಲ್ಲ ಸೇವೆಗಳು ಸಿಗುತ್ತೆ. ಒಳ್ಳೆ ಸುದ್ದಿನೇ ಹೇಳಿದ್ಯಾ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ. ಇದೀಗ ಕೃಷಿ ಮಾರುಕಟ್ಟೆ ಅನುಭವ. ಈ ಕುರಿತು ಕುಂದಾಪುರದ ಹೆಸ್ಕತ್ತೂರಿನ ಬಿ ರಾಜೇಶ್ ಬಳ್ಳುಳ್ಳಾಯ ಅವರೊಂದಿಗಿನ ಮಾತುಕತೆ ಕೇಳೋಣ. ರಾಜೇಶ್ ಬಳ್ಳುಳ್ಳಾಯ ಅವರೇ, ನಮಸ್ಕಾರ. ನಮಸ್ಕಾರ. ಕೃಷಿಯಲ್ಲಿ ಉತ್ಪಾದನೆ ಮಾಡುವುದು ಎಷ್ಟು ಮುಖ್ಯವೋ, ಮಾರುಕಟ್ಟೆಯನ್ನ ಕಂಡುಕೊಳ್ಳುವಂತಹದ್ದು ಹಾಗೂ ಒಳ್ಳೆಯ ರೀತಿಯ ಒಂದು ಬೆಲೆಯನ್ನ ಪಡ್ಕೊಳ್ಳುವಂತಹದ್ದು ಕೂಡ ರೈತರ ದೃಷ್ಟಿಯಿಂದ ಮುಖ್ಯವಾಗ್ತದೆ ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ರೈತರು ಮಾರುಕಟ್ಟೆಯ ವಿಚಾರಕ್ಕೆ ಬಂದಾಗ ಸೋಲುವಂತಹದ್ದನ್ನ ನಾವು ಕಾಣ್ತೀವಿ. ಯಾಕೆ ಈ ಸೋಲು, ಹೇಗಾಗ್ತದೆ ಸೋಲು? ಕಾರಣ ಏನಂತ ಹೇಳಿದ್ರೆ, ಕೃಷಿಕನಿಗೆ ಏನಾಗಿರುತ್ತೆ ಅಂದ್ರೆ ಅವನಿಗೆ ಆ ಬೆಳೆಯುವುದಿರಲಿ ಅವ ಫುಲ್ ಇದಾಗಿರ್ತಾನೆ, ಆಸಕ್ತಿ ಇರ್ತದೆ ಅವನಿಗೆ. ಬಾಕಿದಿರಲಿ ಅದರಲ್ಲಿ ಅವನಿಗೆ ಆಸಕ್ತಿ ವಹಿಸ್ಲಿಕ್ಕೆ ಆಗುದಿಲ್ಲ. ಬೇರೆ ಮಾರ್ಕೆಟ್ ಅಲ್ಲಿ ಏನಲ್ಲಿ ಇದೆ ಮಾರ್ಕೆಟ್, ಈಗಂತೂ ಮಾರ್ಕೆಟ್ ಬೆಳೆದಿದೆ ಬಿಡಿ. ಆ ಟೈಮ್ನಲ್ಲಿ ನಾನು ಸ್ಟಾರ್ಟ್ ಮಾಡಿದ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ ಟೈಮ್ನಲ್ಲಿ ಮಾರ್ಕೆಟ್ ಅಷ್ಟು ಸ್ವಲ್ಪ ಇದಾಗಿತ್ತು, ಯಾವ್ದು ಕನ್ಸಾಲಿಡೇಟ್ ಆಗಿತ್ತು, ಎಲ್ಲ ಒಂದ್ ಕಡೆ ಇತ್ತು ಅದು. ಹಾಗಾಗಿ ಅವರಿಗೆ ಮಾರ್ಕೆಟ್ ಎಲ್ಲಿ ಮಾರ್ಬೋದು ಅದ್ರ ಬಗ್ಗೆ ಅನುಭವ ಇರಲಿಲ್ಲ. ಹಾಗಾಗಿ ಏನಾಗ್ತದಂದ್ರೆ, ಪ್ರತಿಯೊಬ್ಬರು ಕೃಷಿಕನಿಗೆ ಅವನು ತಾನು ಜಾಸ್ತಿ ಬೆಳಿಬೇಕು ಅಂತ ಇರ್ತದೆ ಅಷ್ಟೇ. ಕಮ್ಮಿ ಬೆಳೆದು ಜಾಸ್ತಿ ಮಾರುವ ಅಂತ ಅವನ ಅಂದಾಜು ಇರುವುದಿಲ್ಲ ಅವನಿಗೆ. ಜಾಸ್ತಿ ಬೆಳೆದು ಕೂಡ ಏನಾಗುತ್ತೆ, ಮಾರ್ಕೆಟ್ನಲ್ಲಿ ಸರ್ಪ್ಲಸ್ ಆಗ್ತದೆ, ಆಗ ಅವನಿಗೆ ಅದನ್ನು ಮಾರಾಟ ಮಾಡ್ಲಿಕ್ಕೆ ಆಗುದಿಲ್ಲ. ಆಗ ಅವನು ಸ್ಯಾಕ್ರಿಫೈಸ್ ರೇಟಿಗೆ ಕೊಡಬೇಕಾಗ್ತದೆ. ಅವನಿಗೆ ಏನಾಗ್ತದೆ, ನಾನು 10 ರೂಪಾಯಿ ಬೆಳೆದು 10 ರೂಪಾಯಿ ಮಾರ್ಕೆಟ್ ಇದ್ದದನ್ನು 6 ರೂಪಾಯಿ ಕೊಡೋಕ್ಕೆ, 4 ರೂಪಾಯಿ ಕೆಲವೊಮ್ಮೆ ಫ್ರೀಯಾಗಿ ಕೊಡಬೇಕಾಗಿ ಬರ್ತದೆ. ಹಾಗಾಗಿ ಅವನಲ್ಲಿ ಕಂಡುಕೊಳ್ಳೋದು ನಷ್ಟ ಅಲ್ಲದೆ ಅವನಿಗೆ. ನಾನು ಹೇಳೋದು ಏನಂದ್ರೆ, ಕೃಷಿಕ ಕಮ್ಮಿ ಬೆಳಿಬೇಕು, ಎಷ್ಟು ಬೇಕಷ್ಟು ಮಾತ್ರ ಬೆಳಿಬೇಕು, ಅದನ್ನು ಮಾರ್ಕೆಟಿಗೆ ಮಾಡಬೇಕು, ಒಳ್ಳೆ ದರ ತೆಗೊಳ್ಬೇಕು. ಅವನಿಗೆ ಅದರಲ್ಲಿ ಎಲ್ಲ ಅವನ ಎಕ್ಸ್ಪೆನ್ಸ್ ಎಲ್ಲ ಕಳೆದು ಅವನಿಗೆ ಅದರಲ್ಲಿ ಲಾಭ ಸಿಗಬೇಕು. ಆದರೆ ಮಾತ್ರ ಕೃಷಿಗೆ ಇಂಟ್ರೆಸ್ಟ್ ಆಗ್ತದೆ. ಇನ್ನೊಂದು ಬೆಳೆಯುವ ಅಂತ ಹೇಳ್ಕೊಂಡು ಇವತ್ತು ನೋಡಿ, ಇವತ್ತೊಂದು ಏನೋ ಒಂದು ಬೆಳೆದೆ, ಒಂದು ಯಾವ್ದಾರೊಂದು ಬಾಳೆಕಾಯಿ, ಉದಾಹರಣೆ ಬಾಳೆಕಾಯಿ ಇದೆ, ಬಾಳೆಕಾಯಿ ಬೆಳೆದ ಸಿಕ್ಕಾಪಟ್ಟೆ ತೋಟದಲ್ಲಿ ಬಾಳೆಕಾಯಿ ಬಂತು, ದೊಡ್ಡ ದೊಡ್ಡ ಗೊನೆ ಬಂತು, 5 ರೂಪಾಯಿ 6 ರೂಪಾಯಿ ಕೇಳ್ತಾರೆ. ಕೆಲಸದವರ ಸಂಬಳಕ್ಕೆ ಮಜೂರಿಗೆ ಅದನ್ನು ತುಲನೆ ಮಾಡಿದ್ರೆ ಅವನಿಗೆ ಏನು ಲಾಭ ಸಿಕ್ಕುವುದಿಲ್ಲ. ಆಗ ಏನ್ ಮಾಡ್ತಾನೆ, 3 ರೂಪಾಯಿ ಕೇಳ್ತಾರೆ ಅವರು. 6 ರೂಪಾಯಿ ಮಾಡ್ಬೇಕಾದ್ರೆ ಅವ್ರು 3 ರೂಪಾಯಿ ಕೇಳ್ಬೇಕು ಮಧ್ಯವರ್ತಿಗಳು. 3 ರೂಪಾಯಿ ಕೇಳುವಾಗ 3 ರೂಪಾಯಿಗೆ ಅಂತೂ ಇವತ್ತಿನ ಕಾಲದಲ್ಲಿ ಎಂತದ್ದು ಸಿಕ್ಕುದಿಲ್ಲ. ಈಗಿನ ಪರಿಸ್ಥಿತಿ ಅಂತದಾಗಿ ಬಿಟ್ಟಿದೆ ಈಗ. ಅದಕ್ಕಿಂತ ಕೃಷಿಗೆ ಏನ್ ಮಾಡ್ಬೇಕಂದ್ರೆ, ಫಸ್ಟಿಗೆ ಯಾವುದೇ ಬೆಳೆಯುದು ಮುಂಚೆ ಅದಕ್ಕೆ ಮಾರ್ಕೆಟ್ ಹೇಗುಂಟು, ಮುಂದಕ್ಕೆ ಹೇಗುಂಟು ಅಂತ ಲಾಂಗ್ ಟರ್ಮ್ ನೋಡ್ಕೊಂಡು ಮಾಡ್ಬೇಕು. ನೀವು ಮಾರುಕಟ್ಟೆಗೆ ಕೈ ಹಾಕುವುದಕ್ಕಿಂತ ಮೊದಲು ನಿಮ್ಮ ಒಂದು ಪರಿಚಯ ಮಾಡಿಕೊಡಿ, ನಿಮ್ಮ ಹಿನ್ನೆಲೆ ಹೇಳಿ, ಹೇಗೆ ನೀವು ಕೃಷಿಗೆ ಬಂದ್ರಿ, ಹೇಗೆ ಮಾರುಕಟ್ಟೆಗೆ ಇಳಿದ್ರಿ? ಮೂಲತಃ ನಾನು ಕಾಸರಗೋಡ್ನವ. ನಾನು ಬಾಂಬೆಲ್ಲ ಸ್ವಲ್ಪ ಜಾಬಲ್ಲೆಲ್ಲ ಇದ್ದೆ. ನಾನು ಜಾಬಲ್ಲಿ ಇದ್ದು ಲಾಸ್ಟಿಗೆ ನನಗೆ ಕೃಷಿಯೇ ಉತ್ತಮ ಅಂತ ಕಂಡಿತು. ಹಾಗೆ ಇಲ್ಲಿ ಬಂದು ಈ ಕುಂದಾಪುರ ಏರಿಯಾದಲ್ಲಿ ಒಂದು ಜಾಗೆ ಆಯ್ಕೆ ಮಾಡಿ ನಾನು ಜಾಗೆ ಪರ್ಚೇಸ್ ಮಾಡಿದೆ. ನಾನು ಪರ್ಚೇಸ್ ಮಾಡಿ ಅದು ಕೂಡಲೇ ನನಗೆ ಏನಂತ ಹೇಳಿದ್ರೆ, ಕೃಷಿ ಅಲ್ಲದೆ ನಮ್ಗೆ ಏನಂತ, ಆ ಟೈಮ್ ನಮಗೆ ಕೃಷಿಯೇ ಮುಖ್ಯ. ಹಾಗೆ ನಾನು ಇಲ್ಲಿ ಕೃಷಿಯನ್ನು ಸ್ಟಾರ್ಟ್ ಮಾಡಿದೆ. ನಾನು ಕೃಷಿಯನ್ನು, ನೀವು ಇದು ಜಾಗ ಖರೀದಿ ಮಾಡಿದಾಗ ಅಲ್ಲಿ ಏನಾದರೂ ಕೃಷಿ ಇತ್ತು ಅಥವಾ ನೀವು ಹೊಸದಾಗಿ ಪ್ರಾರಂಭ ಮಾಡಿದ್ರ? ಇಲ್ಲ, ಅದೇನು ಇಲ್ಲ, ಖಾಲಿ ಜಾಗ ಆಗಿತ್ತು. ಬರೀ ಅವೆಲ್ಲ ಮುಳ್ಳು ಗಿಡಗಳೆಲ್ಲ ಬೆಳೆದು ಅಲ್ಲಿ ಏನು ಇಲ್ಲದ ಒಂದು ಜಾಗ ಇತ್ತು ಅಂತ ಹೇಳಿದ್ರೆ. ಬರೀ ಒಂದು 4 ಈ ಮ್ಯಾಂಜಿಮ್ ಗಿಡಗಳಿತ್ತಲ್ಲ, ಅದು 4 ಮ್ಯಾಂಜಿಮ್ ಗಿಡಗಳು ಮಾತ್ರ ಇತ್ತೆ. ಆದ್ರೆ ನಾನು ಜಾಗ ಇಲ್ಲಿ ಈ ಜಾಗ ಬೆಳವಣಿಗೆ ಆಗುವ ಜಾಗ ಅಂತಲೇ ನಾನು ಮುಂಚೆ ಒಂದು ಆಲೋಚನೆ ಮಾಡಿದೆ. ಅದು ಸರಿಯಾಯ್ತು ಈಗ, ಯಾಕಂದ್ರೆ ಹೊಳೆ ನೀರು ಉಂಟಲ್ಲಿ, ಸರಿಯಾಗಿ ಅದನ್ನು ಯೂಸ್ ಮಾಡಿದ್ರೆ ಆ ನೀರು ಎಷ್ಟು ಬೇಕಾದ್ರೂ ಸರ್ಪ್ಲಸ್ ನಮಗೆ ಜಾಗ. ಅದೆಲ್ಲ ನಾನು ಮುಂಚೆ ಒಂದು ಆಲೋಚನೆ ಮಾಡಿದೆ, ಮತ್ತೆ ಇದಾಗ್ಬೋದು ಈ ಜಾಗ, ಮತ್ತೆ ಈ ವಾತಾವರಣ ಬಹಳ ಒಳ್ಳೆ ವಾತಾವರಣ ಇಲ್ಲಿ. ಜನರದೆಲ್ಲ ಮಾತಾಡಿದೆ, ಜನರದೆಲ್ಲ ನೋಡೋದು, ನಾನು ಬೇರೆ ಕಡೆಲ್ಲ ಹೋದಾಗ ನನಗೆ ಪರಿಚಯ ಇದೆ, ಅಂದಾಜು ಮಾಡಿದೆ ನಾನು. ಹಾಗಾಗಿ ಈ ಏರಿಯಾ ಒಳ್ಳೆ ಏರಿಯಾ ಅಂತ ನಾನು ಆಗ್ಲೇ ಒಂದು ಡಿಸೈಡ್ ಮಾಡಿದೆ. ನಾನು ಈಗ ಕುಂಬಳೆಯಿಂದ ಬಂದು ಕುಂದಾಪುರದ ಹತ್ರ ನೀವು ಜಾಗವನ್ನು ಖರೀದಿ ಮಾಡುವಾಗ ನಿಮ್ಮ ಒಂದು ಸುತ್ತಮುತ್ತಲಿನ ವಾತಾವರಣ ಆಗ್ಬಹುದು ಅಥವಾ ಇಲ್ಲಿಯ ಒಂದು ಮಣ್ಣಿನ ತರಗತಿ ಆಗ್ಬಹುದು, ಯಾವ ಬೆಳೆ ಆಗ್ಬಹುದು, ಇದರ ಆಯ್ಕೆ ಎಲ್ಲ ಹೇಗೆ ಮಾಡಿದ್ರಿ ನೀವು? ನಾನು ಅದೇ ಟೈಮ್ಗೆ ಏನ್ ಮಾಡಿದೆ ಅಂದ್ರೆ, ಇಲ್ಲಿ ಹತ್ತಿರದೆಲ್ಲ ಕೃಷಿಕರು ಯಾರೆಲ್ಲ ಬೆಳೆದಿದ್ದಾರೆ ಅವರನ್ನೆಲ್ಲ ಅಲ್ಲೆಲ್ಲ ಹೋಗಿ ಸೂಕ್ಷ್ಮವಾಗಿ ಅವಲೋಕಿಸಿದೆ ನಾನು. ಹೇಗೆ ಅವ್ರು ಏನ್ ಬೆಳೆದಿದ್ದಾರೆ, ಏನೆಲ್ಲ ಮಾಡ್ತಿದ್ದಾರೆ, ಅವ್ರು ಏನೆಲ್ಲ ಮಾಡಬಹುದು ನನಗೆ, ನಾನು ಏನ್ ಮಾಡಬಹುದು, ಮತ್ತೆ ಇನ್ನು ಮುಂದಕ್ಕೆ ಆಗ್ಬಹುದು ಹೇಗೆ, ಅದೆಲ್ಲ ಒಂದು ಒಂದು ಆಲೋಚನೆ ಮಾಡಿದೆ ನಾನು. ಫಸ್ಟಿಗೆ ಯಾವುದೇ ಕೃಷಿ ಮಾಡ್ಲಿಕ್ಕೆ ಹೋಗಲ್ಲ ನಾನು. ಫಸ್ಟಿಗೆ ಅಡಿಕೆ ಅಂತಂದ್ರೆ ನಾವು ಹುಟ್ಟುವಾಗಲೇ ಅಡಿಕೆ ಮೇಲೆ ಬೆಳೆದವರು ನಾವು. ಅದಕ್ಕೆ ಅಡಿಕೆ ಅಂತಲೇ ನಾವು ನಮಗೆ ಗೊತ್ತಿದೆ ಅದರದ್ದು ಯಾವ ರೇಟ್ ಬರ್ಬೋದು, ಯಾವ ರೀತಿಯಲ್ಲಿ ಹೋಗ್ಬೋದು. ಆ ರೀತಿಯಲ್ಲಿ ಫಸ್ಟಿಗೆ ಅಡಿಕೆ ಗಿಡ ಹಾಕಿದೆ ನಾನು. ಸ್ವಲ್ಪ ತೆಂಗಿನ ಗಿಡ ನಮ್ಮ ಮನೆಯ ಖರ್ಚಿಗೋಸ್ಕರ ಮಾತ್ರ ನಾನು ತೆಂಗಿನ ಗಿಡ ಹಾಕಿದೆ ಅಷ್ಟೇ. ಅದು ನಾನು ಮಾಡಿದ ಫಸ್ಟ್ ಏನಾದಂತ ಉದ್ದೇಶ. ಈಗ ಕಾಸರಗೋಡು ಅಥವಾ ಕುಂಬಳೆ ಅಂತ ಪರಿಸರದಲ್ಲಿ ಅಡಿಕೆ ಬೆಳೆಯುವುದಕ್ಕೂ ಇಲ್ಲಿಯ ಕುಂದಾಪುರದ ಪರಿಸರಕ್ಕೂ ಏನಾದರೂ ವ್ಯತ್ಯಾಸ ಉಂಟಾ? ಖಂಡಿತವಾಗಿದೆ. ಒಂದು ಇದ್ರ ಗುಣಮಟ್ಟದಲ್ಲಿ ಹೇಳೋದಿದ್ರೆ ಅದರ ಒಳಗೆ ಬೊಂಡು ಬರ್ತದೆ ನೋಡಿ. ಇಲ್ಲಿಯ ಅಡಿಕೆಯಲ್ಲಿ ಸ್ವಲ್ಪ ಬೊಂಡು ಜಾಸ್ತಿ ಇರ್ತದೆ. ಯಾವುದು ಈ ಕುಂದಾಪುರ ಮತ್ತೆ ಈ ಸೈಡ್ ಉಡುಪಿಯಿಂದ ಈಚೆ ಬೆಳೆಯುವ ಅಡಿಕೆಯಲ್ಲಿ ಅದೇ ನೀವು ನೀರ್ಚಾಲು ಸೈಡ್ ನಲ್ಲಿ ಹೋಗುವಾಗ ಅಲ್ಲಿ ಇಲ್ಲಿ ನಮ್ಗೆ ನೀವು ಕ್ವಾಲಿಟಿ ಪ್ರಕಾರ ಹೇಳಿದ್ರೆ ಅಲ್ಲಿ CSS ಎಲ್ಲ ಹಾಕ್ತಾರೆ. ಇಲ್ಲಿ ಅದು ಹಾಕೋದೇ ಇಲ್ಲ. ಅವರು ಸಿಗೆ ಬರುದೇ ಸಿ ಅಂತ ಹೇಳ್ತಾರೆ ಅಷ್ಟೇ, ಅದು ಎಸ್ ಕ್ವಾಲಿಟಿ ಮಾಡುವುದೇ ಇಲ್ಲ. ಯಾಕಂದ್ರೆ ನಾವು ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಮಣ್ಣಿನ ಗುಣ ಅದು, ಇಲ್ಲಿ ಹವಾಗುಣ. ಅಲ್ಲದ ಅಡಿಕೆ ಬೆಳೆಯೋದು ನಿಜವಾಗಿ ಹೇಳಿದ್ರೆ ನೀರ್ಚಾಲು ಕಾಸರಗೋಡ ಆ ಏರಿಯಾಕ್ಕೆ ಸೂಕ್ತ. ಇಲ್ಲಿ ಬಲವಂತವಾಗಿ ಬೆಳೀತಾರೆ, ಇನ್ನು ಮುಂದಕ್ಕೆ ಬೆಳೆದು ಮತ್ತು ಬಲವಂತ ಅದನ್ನು. ಈಗ ಅಡಿಕೆ ಈ ವರ್ಷ ಏನೋ ಒಳ್ಳೆಯ ಬೆಲೆ ಇದೆ, 500+ ನಲ್ಲಿ ಇದೆ ಅಂತ ಹೇಳ್ಬೋದು. ಆದ್ರೆ ನಿಜವಾಗಿ ಅಡಿಕೆಗೆ ಎಷ್ಟು ಖರ್ಚು ಬರ್ತದೆ ಒಂದು ಎಕರೆ ಅಡಿಕೆ ಮಾಡಲಿಕ್ಕೆ ಈಗಿನ ಪರಿಸ್ಥಿತಿಯಲ್ಲಿ? ಅದು ಅವನವನ ಮೆಂಟಾಲಿಟಿ ಮೇಲೆ ಇರ್ತದೆ. ಉದಾಹರಣೆಗೆ ನನ್ನದು ಹೇಳೋದಿದ್ರೆ, ಈಗ ನಾನು ಈ ಪುಕುಕು ಅಂತ ಕೇಳಿದ್ರೆ ನೀವು ಅವರದೆಲ್ಲ ನಾನು ಓದಿದ್ದೆ ಪುಕುಕು ಅಂದ್ರೆ ಜೀರೋ ಕಲ್ಟಿವೇಶನ್ ಅಂತ ಹೇಳಿ, ಎಷ್ಟು ಖರ್ಚು ಕಮ್ಮಿ ಮಾಡಿ ಎಷ್ಟು ಲಾಭ ಜಾಸ್ತಿ ತಗೊಳ್ಬಹುದು ಆ ಉದ್ದೇಶದಲ್ಲಿ ನಾನು. ಉದಾಹರಣೆಗೆ ನಾನು ಹೇಳಿದ್ರೆ ನಾನು ರಾಸಾಯನಿಕ ಗೊಬ್ಬರ ಯೂಸ್ ಮಾಡುವುದೇ ಇಲ್ಲ. ನಾನೇನ್ ಮಾಡ್ತೇನೆ ಅಂತಂದ್ರೆ, ಈಗ ಉದಾಹರಣೆಗೆ ಜೀವಾಮೃತವೂ ಅಲ್ಲ, ಅದರಲ್ಲೂ ಸ್ವಲ್ಪ ಬೇರೆ ರೀತಿ ನಾನು ಮಾಡಿದೆ. ನಾನು ಅದು ನನಗೆ ಸಕ್ಸಸ್ ಆಗಿದೆ. ಯಾಕಂದ್ರೆ ನನಗೆ ನನಗೆ ಏನೋ ಅಷ್ಟು ಕಮ್ಮಿ ಇಳುವರಿ ಬರಲಿಲ್ಲ ಕಂಪೇರ್ ಮಾಡಿ ನನ್ನ ಒಳ್ಳೆ ಇಳುವರಿ. ನೀವು ಮಾಡುವಂತಹ ಒಂದು ವಿಧಾನದ ಬಗ್ಗೆ ಹೇಳಿ. ಈಗ ಜೀವಾಮೃತದಲ್ಲಿ ಯಾವ ರೀತಿ ಒಂದು ಸುಧಾರಣೆಯನ್ನು ಮಾಡಿದ್ರಿ ಮತ್ತು ಯಾವ ರೀತಿ ಒಂದು ಬದಲಾವಣೆ ಕಂಡಿದೆ ಬೆಳೆಗಳಲ್ಲಿ? ಸುಧಾರಣೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ನನ್ನ ವರ್ಷದ ಏನಂತಂದ್ರೆ, ನಾನೀಗ ಒಂದು 200 liter ನೀರಿಗೆ ಒಂದು 2 ಬುಟ್ಟಿಯಷ್ಟು ಸೆಗಣಿ ಹಾಕ್ತಿದ್ದೆ. ಸೆಗಣಿಗೆ ನಾನು ನನ್ನಲ್ಲಿ ದೇಶಿ ರಾಸುಗಳನ್ನು ಸಾಕಿದೆ ನಾನು. ಈಗ ಒಂದು 10 ಇದಾವೆ. ಈಗ ಮಲೆನಾಡು ಗಿಡ್ಡ ಅಂತಿಲ್ಲ, ಇಲ್ಲಿ ಲೋಕಲಿಗೆ ಹೈಬ್ರಿಡ್ ಇಂಜೆಕ್ಷನ್ ಕೊಟ್ಟವು, ಅಲ್ಲಿ ಹುಟ್ಟಿದವು, ಅಂದ್ರೆ ಹಾಲು ಸಿಗ್ತವೆ ಅವು. ಈ ಸಾಕಿದ್ದೇನೆ ಈಗ ಅವುಗಳದ್ದು ಸೆಗಣಿ ಸಿಗ್ತದೆ. ಅದೊಂದು 2 ಬುಟ್ಟಿ ಸೆಗಣಿಯನ್ನು ತೆಗೆದುಕೊಂಡು ಅದು ಇದಕ್ಕೆ ಹಾಕೋದು 200 liter ನೀರಿಗೆ. ಅದರೊಟ್ಟಿಗೆ ಒಂದು 5 kg ನೆಲಗಡಲೆ ಹಿಂಡಿ ಹಾಕಿ ಒಂದು 10 ದಿವಸ ಕೊಳಸುವುದು. ಗಂಜಲ ಹಾಕುವುದಿಲ್ಲ? ಗಂಜಲ ಸಿಕ್ಕುವುದಿಲ್ಲ ನನಗೆ. ನನಗೆ ಗಂಜಲ ಹಾಕುವಂತಹ ವ್ಯವಸ್ಥೆ ನಾನು ಮಾಡಿಕೊಳ್ಳಿಲ್ಲ. ಯಾಕಂದ್ರೆ ಅದು ಒಟ್ಟಿಗೆ ಮಿಕ್ಸ್ ಆಗಿ ಬರ್ತದೆ, ಅದು ಅದರಲ್ಲಿ ಸಾಕಾಗ್ತದೆ. ಅದನ್ನು ನಾನು ಪ್ರತಿ ಒಂದು ಮರಕ್ಕೆ ಒಂದು 1 liter ಹಾಕ್ತಾ ಹೋಗ್ತೇನೆ ನಾನು. 10 ದಿವಸ ಇಟ್ಟ ಮೇಲೆ ಆಮೇಲೆ ಅದನ್ನು ನಾವು ತಿರುಗಿಸ್ತಬೇಕು, ಕ್ಲಾಕ್ ವೈಸ್ ಮತ್ತೆ ಆಂಟಿ ಕ್ಲಾಕ್ ವೈಸ್ ತಿರುಗಿಸ್ತಬೇಕು ಅಷ್ಟೇ. ಮತ್ತೆ ಈಗ ಅದಕ್ಕೆ ಸ್ವಲ್ಪ ಈಗೆಲ್ಲ ಬೆಲ್ಲ ಸಿಕ್ಕಿದ್ರೆ ಬೆಲ್ಲ ಹಾಕ್ತೇನೆ, ಬೆಲ್ಲ ಮತ್ತು ಉದ್ದಿನ ಹುಡಿ ಸಿಗ್ತದೆ ಇಲ್ಲಿ, ಅದನ್ನು ಒಂದು 2 kg ಹಾಕ್ತಿದ್ದೇನೆ. ಲೋಕಲ್ ಮಣ್ಣು ಸ್ವಲ್ಪ ಅದರದ್ದು ಜಾಗದ ಮಣ್ಣು ಹಾಕಿ ಮಾಡ್ತಿದ್ದೇನೆ. ಇದರಲ್ಲಿ ನನಗೆ ಒಳ್ಳೆ ಇದು ಬಂದಿದೆ. ಯಾಕಂದ್ರೆ ಈಗ ನೀವು ಕ್ಯಾಂಪ್ಕೋದಲ್ಲಿ ಬೇಕಾದ್ರೆ ಕೇಳಿ ನೋಡ್ಬೋದು, ಬೇಕಾದ್ರೆ ಕ್ಯಾಂಪ್ಕೋ ನಂದು ಅಡಿಕೆ ಬಂದ್ರೆ ಅದಕ್ಕೆ ಒಳ್ಳೆ ತೂಕ ಇದೆ. 100 ಅಡಿಕೆಗೆ 1 kg ಬರ್ತದೆ ನಂದು. 100 ಅಡಿಕೆ 1 kg ಬರ್ತದೆ. ಮತ್ತೆ ಕೊಳೆ ರೋಗ ಕಮ್ಮಿ ನನ್ನಲ್ಲಿ. ಮತ್ತೆ ಬೇರುಳು ಇಲ್ಲಿಯವರೆಗೆ ಬರಲಿಲ್ಲ. ಯಾಕಂದ್ರೆ ಬೇರುಳು ಬರಲಿಲ್ಲ ಯಾಕಂತಿದ್ರೆ, ನನ್ನ ಅಭಿಪ್ರಾಯ ಏನು ಹೇಳಿದ್ರೆ, ಒಟ್ಟಿಗೆ ಬಾಳೆ ಗಿಡ ಸಹ ಬೆಳಿಬೇಕು ನೀವು. ಯಾಕಂತಿದ್ರೆ ಈ ಅಡಿಕೆಯನ್ನು ತಿನ್ಬೇಕು ಅಂತಾದ್ರೆ ಈ ಬೇರುಳ ಫಸ್ಟಿಗೆ ಬಾಳೆಯನ್ನು ತಿಂತದೆ. ಬಾಳೆ ಅದು ಸಾಫ್ಟ್ ಆಗಿರ್ತದೆ ನನ್ನ ಅಂದಾಜಿನಲ್ಲಿ. ಹಾಗಾಗಿ ನನ್ನಲ್ಲಷ್ಟು ಬೇರುಳದ ಯಾವ ರಗಳೆಯೂ ಇಲ್ಲ. ಮತ್ತೆ ಕೊಳೆ ರೋಗ ಏನಂತಿದ್ರೆ, ನೀರು ಹಾಕುವುದಿಲ್ಲ. ನಾವು ಉತ್ತಮ ನಾವು ನೋಡ್ಕೊಳ್ಬೇಕು, ನೀರು ಬೇಕಾದಷ್ಟು ಉಂಟು, ಬೇಕಾದಷ್ಟು ನೀರು ಕೊಡ್ತಾ ಇರೋದಲ್ಲ, ಅದಕ್ಕೆ ಎಷ್ಟು ಬೇಕು ಅಷ್ಟು ಮಾತ್ರ ಕೊಡಬೇಕು. ಮತ್ತೆ ಎಕ್ಸಸ್ ಅದನ್ನು ಈ ಬಾಳೆ ಎಳೆದುಕೊಳ್ತದೆ. ಈ ಬಾಳೆ ಅಂತ ಹೇಳೋದು ಒಂಥರ ಬ್ಯಾಲೆನ್ಸ್ ಮಾಡುವಂಥದ್ದು. ಹಾಗೆ ಜಾಸ್ತಿ ಇರಬಾರ್ದು. ಅವು ಬಾಳೆದು ಅದೊಂದು ತೊಂದರೆ, ಏನಂತಾರೆ ಒಂದ್ಸತಿ ಆಗಿಬಿಟ್ಟು ಅದು ಸಿಕ್ಕಾಪಟ್ಟೆ ಬೆಳೀತಾ ಹೋಗ್ತದೆ. ಅದನ್ನು ಆಗಾಗ ಟ್ರಿಮ್ ಮಾಡ್ತಾ ಬೇಕು. ಹಾಗೆ ಸಾಮಾನ್ಯವಾಗಿ ಈಗ ಗದ್ದೆ ಪ್ರದೇಶದಲ್ಲಿ ಅಡಿಕೆ ತೋಟ ಮಾಡುವಂತವರೆಲ್ಲ ಬಾಳೆ ಗಿಡವನ್ನು ಹಾಕ್ತಾರೆ. ಯಾಕಂದ್ರೆ ಮಣ್ಣನ್ನು ಒಂದು ಕಂಡೀಷನ್ ಮಾಡ್ತದೆ ಅಂತ. ಅವರ ಉದ್ದೇಶ ಅದಲ್ಲ, ಅವರು ನೆರಳಿಗೋಸ್ಕರ ಮಾಡೋದಷ್ಟೇ. ಇಲ್ಲಿನವರು ಹೆಚ್ಚಿನವರು ಏನ್ ಮಾಡ್ತಾರೆ ಅಂತಿದ್ರೆ, 1 ವರ್ಷ 2 ವರ್ಷ 3 ವರ್ಷದವರೆಗೆ ಮಾತ್ರ ಬಾಳೆ ಇಡ್ತಾರೆ. ಅದಾದ್ಮೇಲೆ ಬಾಳೆಯನ್ನು ತೆಗೆದು ಬಿಡ್ತಾರೆ ಅವರು. ಬರೀ ಅಡಿಕೆ ಮಾತ್ರ ಮಾಡ್ತಾರೆ. ಈ ಅಡಿಕೆ ಮಾಡುವಾಗ ಬರೀ ಅಡಿಕೆ ನೆಟ್ಟುಕೊಳ್ಳಿ, ಅಲ್ಲಿ ಇಂಬ್ಯಾಲೆನ್ಸ್ ಆಗ್ತದೆ ನನ್ನ ಅಂದಾಜು. ಯಾಕಂದ್ರೆ ಬರೀ ಅದಕ್ಕೆ ಏನು ಸಿಗ್ತದೋ ಅದು ಮಾತ್ರ ಹಿರಿತಾ ಇರ್ತದೆ ಮಣ್ಣಿಂದ, ಆ ಬಾಕಿದ ಅಲ್ಲೇ ಉಳಿದು ಬಿಡ್ತದೆ. ಈ ಅದು ಆಗಾಗ ಇಂಬ್ಯಾಲೆನ್ಸ್ ಆಗ್ತದೆ. ಈ ಬಾಳೆ ಆಗಲ್ಲ, ಬಾಳೆ ಅಡಿಕೆಗೆ ಬೇಡದ ಕೆಲವು ಅಂಶಗಳು, ಅದನ್ನು ಬಾಳೆ ತಗೊಳ್ತೇನೆ. ನಾನು ಅದು ಒಂದು ಯೋಚನೆ ಆಲೋಚನೆ ಅಂತ. ಸರಿ, ಈಗ ರಾಜೇಶ್ ಬಳ್ಳುಳ್ಳಯವರೇ, ನೀವು ಕೃಷಿಯ ಜೊತೆ ಜೊತೆಗೆ ಈ ವ್ಯಾಪಾರವನ್ನು ಕೂಡ ಮಾಡಬೇಕು ಅಂತ ಯೋಚನೆ ಮಾಡಿದ್ರಿ. ವಿಶೇಷವಾಗಿ ಬಾಳೆ ಕೃಷಿ ಮತ್ತು ಬಾಳೆ ವ್ಯಾಪಾರ ಇದನ್ನು ಕೂಡ ಪ್ರಾರಂಭ ಮಾಡಿದ್ದೀರಿ ಅಂತ ಹೇಳಿದ್ರಿ. ಈ ಬಗ್ಗೆ ಹೇಳಿ. ಮೊದಲಿಂದ ನಂಗೆ ಬಾಳೆ ಕೃಷಿ ಅಂತ ಇದ್ರೆ ಭಾರಿ ಒಂದು ಆಸಕ್ತಿಯ ವಿಷಯ. ಯಾಕಂದ್ರೆ ಕಾಸರಗೋಡಲ್ಲಿ ನಾನು ಕಾಲೇಜ್ ಹೋಗ್ತಿರುವಾಗ ಒಂದ್ ಟೈಮ್ ನಮ್ಮಲ್ಲಿ ಫಂಕ್ಷನ್ ಆಯ್ತು. ಫಂಕ್ಷನ್ ಆಗುವಾಗ ಬಾಳೆ ಇಲ್ಲ ಅಲ್ಲಿ. ಅದಕ್ಕೆ ನಾನೇನ್ ಮಾಡಿದೆ ಅಂತಂದ್ರೆ ಎಲ್ಲೆಲ್ಲಿಂದ ಹೋಗಿ ಬಾಳೆ ಗಿಡಗಳನ್ನ ತೆಗೊಂಡು ಬಂದು ಬಾಳೆ ಗಿಡ ನೆಟ್ಟೆ. ಇಡೀ ತೋಟ ಬಾಳೆ ಆಯ್ತು. ಅಷ್ಟು ನನ್ನ ನೋಡಿ ಹತ್ತಿರದವರು ಬಾಳೆ ನೆಟ್ಟರು, ಎಲ್ಲ ನೆಟ್ಟರು. ಲಾಸ್ಟ್ಗೆ ಬಾಳೆದೆ ಒಂದು ಕೃಷಿ ಏರಿಯಾ ಆಗ್ಬಿಟ್ಟಿದೆ. ಆ ನೀರು ನಮ್ಮ ಒಂದು ಆ ಏರಿಯಾದಲ್ಲಿ ಒಂದು ಹತ್ತಿ ನೀರು ಚಾಲಿಂದ ಒಳಗೆ ಬದಿ ಹಿಡ್ಕೊಂಡು ಸ್ವಲ್ಪ 4 ಕಿಲೋಮೀಟರ್ ಒಳಗೆ ಆಗ್ತದೆ ನಮ್ದು. ಅಲ್ಲಿ ಅದೇ ಕೃಷಿ ನೆಟ್ಬಿಟ್ರು ಎಲ್ಲರೂ ಒಂದು ಸಮಯದಲ್ಲಿ. ಹಾಗಾಗಿ ಬಾಳೆ ಇದೆ. ಅದೇ ರೀತಿ ನಾನು ಇಲ್ಲಿ ಬಂದಾಗ ಇಲ್ಲಿ ನಾನು ಖಾಲಿ ಜಾಗೆಯಲ್ಲಿ ಅಡಿಕೆ ಗಿಡ ನೆಟ್ಟದ್ದು. ಅಡಿಕೆ ಗಿಡ ನೆಡುವಾಗ ಏನಾಯ್ತು ಅಂದ್ರೆ ನನಗೆ ಇನ್ಕಮ್ ಇಲ್ಲ, ಸುಮ್ಮನೆ ಒಂದು 6 ವರ್ಷದವರೆಗೂ ನಿಲ್ಬೇಕು. ಹಾಗೆ ಹೇಳ್ತಾರೆ ಐಡಲ್ ಮ್ಯಾನ್ಸ್ ಮೈಂಡ್ ಇಸ್ ಡೆವಿಲ್ಸ್ ವರ್ಕ್ ಶಾಪ್ ಅಂತ ಹೇಳಿ. ಹಾಗೆ ಸುಮ್ಮನೆ ಕೂತ್ಕೊಳ್ಳೋಗಿಲ್ಲ, ಬೇರೆ ಏನು ಮಾಡುವಂತಿದ್ರೆ ಆಲೋಚನೆ ಮಾಡ್ಬೇಕು, ಎಲ್ಲಕ್ಕೂ ಒಂದು ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ಇದು. ಆಗ ನಾನು ಆಲೋಚನೆ ಮಾಡಿದೆ ಕೃಷಿಯ ಇಲ್ಲಿ ಇಲ್ಲಿಯ ಮಾರ್ಕೆಟ್ ಅನ್ನು ಸ್ವಲ್ಪ ನೋಡಿದೆ ನಾನು. ಇಲ್ಲಿ ಮಾರ್ಕೆಟ್ ನೋಡುವಾಗ ಇಲ್ಲೆಲ್ಲ ಕಾಯಿ ಲೆಕ್ಕದಲ್ಲಿ ತಗೊಳ್ತಾರೆ, ನನಗೆ ತೂಕ ಲೆಕ್ಕದಲ್ಲಿ ತಗೊಳ್ಳೋ ಒಂದು ಅಂದಾಜು ಬಂತು. ಹಾಗೆ ನಾನೇನು ಮಾಡಿದೆ, ಅಲ್ಲಿಂದ ಹೋಗಿ ಶೃಂಗೇರಿ ಅವರ ಹೇಳಿದೆ ನಿಮಗೆ ತೂಕ ಲೆಕ್ಕದಲ್ಲಿ ನಾನು ಕೊಡ್ತೇನೆ, ನೀವು ಕಾಯಿ ಲೆಕ್ಕದಲ್ಲಿ ಮಾಡಬೇಡಿ, ನಿಮಗೆ ಕಾಯಿ ಲೆಕ್ಕದಲ್ಲಿ ಮೋಸ ಆಗ್ತದೆ. 20 ಪೈಸೆ 30 ನಿಮಗೆ ನೋಡಿ ಈ ರೇಟ್ ಇದೆ, ನಾನು ಈ ರೇಟ್ ನಲ್ಲಿ ಮಾರ್ತಿದ್ದೇನೆ. ಅದು ಹೇಳಿದೆ ನಾವು ಹತ್ರ, ನಾನು ಈ ರೇಟಿಗೆ ನಾನು ಮಾರ್ತೇನೆ. ಆಗ ಅವರು ಒಪ್ಪಿದ್ದಾರೆ ಅವರಿಗೆ, ಯಾಕಂದ್ರೆ ನಾವು ಅವರಿಗೆ ಪಾರದರ್ಶಕವಾಗಿ ಹೇಳಿದೆ ನಾನು ಈ ರೇಟಿಗೆ ನಿಮ್ಮ ತಗೊಳ್ತಿದ್ದೇನೆ, ನಾನು ಈ ರೇಟಿಗೆ ನಿಮ್ಮಿಂದ ಪರ್ಚೇಸ್ ಮಾಡ್ತೇನೆ, ಇದು ನನ್ನ ಲಾಭ, ಈ ಮಧ್ಯದ ನನ್ನ ಲಾಭ. ತಪ್ಪು ಉಂಟಾಗ ಅವ್ರು ಒಪ್ಪಿಕೊಳ್ತಾರೆ, ಅವನು ನೀವು ಅದಕ್ಕೆ ಜಾಸ್ತಿ ತಗೊಳ್ಳಿ ಅಂತ ಹೇಳ್ತಾರೆ ನಮ್ಮ ಹತ್ರ ಅವರು. ತರೆ ಪ್ರಾಮಾಣಿಕತೆ ನಾ ಮೇನ್ ಪ್ರಾಮಾಣಿಕದಲ್ಲಿ, ಯಾಕಂದ್ರೆ ನನ್ನಲ್ಲಿ ಎಷ್ಟು ವಿಶ್ವಾಸ ಇಟ್ಕೊಂಡಿದ್ದು ಅಂತಂದ್ರೆ ಒಂಥರ ಅವರ ಮನೆಯವರಿಗೆ ಆತ್ಮೀಯರಾಗಿ ಇಟ್ಕೊಂಡ್ರು. ಅದು ಪ್ರತಿ ಮನೆಯಲ್ಲೂ ನಾನು ಅಲ್ಲಿ ನನಗೆ ಹೆಚ್ಚು ಪರಿಚಯ ಇರ್ಲಿಕ್ಕಿಲ್ಲ ಅಲ್ಲಿ ಅವರ ಬಗ್ಗೆ, ಆದ್ರೆ ಅವರಿಗೆಲ್ಲ ನಮ್ಮಲ್ಲಿ ಪರಿಚಯ ಉಂಟು. ಯಾಕಂದ್ರೆ ಅದು ನನ್ನ ನೋಡಿ ಸುಮಾರು ಜನ ಅಲ್ಲಿ ಮಾಡಿದ್ರು ಕೆಲವರು ಬಿಸ್ನೆಸ್, ತೆರೆ ಬಿಸ್ನೆಸ್ ಮಾಡಿದವರು ಕೂಡ. ಓ ಅವ ಲಾಭ ಮಾಡ್ತಿದ್ದೆ ಅನ್ನೋದಾಗ ನಾವು ಮಾಡುವ ಅಂತೇಳಿ ಅವ್ರ ಮನೆ ಒಂದು ಉತ್ಪಾದನೆ. ಅದು ನನಗೆ ಅದರಲ್ಲೂ ಒಳ್ಳೆ ಸಂತೃಪ್ತಿ ಇದೆ. ಉದಾಹರಣೆ ನಮ್ಮ ಭಾವ ಒಬ್ಬರು ಇದ್ದಾರೆ ಶೃಂಗೇರಿಯಲ್ಲಿ, ಅವರಲ್ಲಿ ಅವರು ಮೇನ್ ನನಗೆ ಇದಕ್ಕೆ ಕಾರಣ ಕರ್ತಾರೆ. ಯಾಕಂದ್ರೆ ಅವ್ರ ತೋಟದಲ್ಲಿ ಬಾಳೆಗೂ ಸುಮ್ಮನೆ ಹಾಳಾಗಿ ಹೋಗ್ತಿತ್ತು, ಕೊಳತು ಬಿದ್ದು ಹೋಗ್ತಿತ್ತು. ಅವ್ರ ಪಾಪ ಬೆಳೆದವರಿಗೆ ಇಲ್ಲ ಕರ್ಬಾಳೆ ಅಂತ ಹೇಳಿ, ಇಲ್ಲಾಂದ್ರೆ ಕರ್ಬಾಳೆ ಹೇಳ್ತಾರೆ ನಮ್ಮಲ್ಲಿ ಗಾಳಿ ಬಾಳೆ ಹೇಳ್ತಾರೆ. ಅದು ನಿಜವಾಗಿ ಅದೆಲ್ಲ ಅವರು ಬರೋದು ಗಿರಾಕಿ ಇರುವಾಗ ಮಾತ್ರ ಹೇಳೋದು ನಮ್ಗೆ ಇದಕ್ಕೆ ಗಿರಾಕಿ ಬೇಕು, ಇಲ್ಲದ್ರೂ ಬೇಡ ಅಲ್ಲಿ ಕೊಳತು ಹೋಗ್ಲಿ ತೊಂದರೆ ಇಲ್ಲ ಅಂತ ಹೇಳ್ಕೊಂಡು ಈ ಮಧ್ಯವರ್ತಿಗಳೆಲ್ಲ ಬಾರಿ ಅಲ್ಲಿ ಇದು ಮಾಡ್ತಿದ್ರು. ಅಲ್ಲಿ ನಾನು ಅದಕ್ಕೂ ಲಾಸ್ಟಿಗೆ ಫಸ್ಟಿಗೆ ಕಾಯಿಲೆಕ್ಕ ಕಾಯಿಲೆಕ್ಕ ಅಂತೇಳಿ, ಓ ನೋಡ್ರಿ ಆ ಭಟ್ರು ತೂಕ ಲೆಕ್ಕ ತಗೊಳ್ತಿದ್ದಾರೆ, ನೀವು ಯಾಕೆ ಕಾಯಿಲೆಕ್ಕ ಹೇಳ್ತೀರಿ, ನೀವು ತೂಕ ಲೆಕ್ಕ ತಗೊಳ್ಳಿ. ತೂಕದಲ್ಲಿ ಮೋಸ ಮಾಡ್ಲಿಕ್ಕೆ ಆಗೋದಿಲ್ಲ, ಯಾಕಂದ್ರೆ ಸ್ಕೇಲ್ ಪ್ರತಿಯೊಬ್ಬನ ಮನೆಯಲ್ಲಿ ಇರ್ತದೆ. ಈ ಲೆಕ್ಕ ಮಾಡ್ಲಿಕ್ಕೆ ಯಾರಿಗೆ ಪುರ್ಸತ್ ಇರುತ್ತಲ್ಲ, 20-30 ಅವ್ರು ಹೇಳಿದ ಲೆಕ್ಕ. ಹಾಗಾಗಿ ಆ ಒಂದು ಶೋಷಣೆ ಹೋಯ್ತು ನನ್ನದಲ್ಲಿ. ಮತ್ತೆ ಒಂದು ಕಡೆಯಿಂದ ಒಂದು ಸ್ಪರ್ಧೆ ಉಂಟದಾಗುವಾಗ ಅದಕ್ಕೆ ಇದರಾಗಿ ಮತ್ತೊಂದು ಸ್ಪರ್ಧೆಗಳು ಬೆಳೀತಾ ಹೋಗ್ತದೆ. ನೀನಲ್ಲ ಮತ್ತೊಬ್ಬ ಅಂದ ಆಗ ಅಲ್ಲಿ ಏನಾಯ್ತು ಅಂದ್ರೆ ಒಂಥರ ಜನರೇಟ್ ಆಯ್ತು, ಸ್ಪರ್ಧೆ ಜನರೇಟ್ ಆಯ್ತು. ಅಲ್ಲಿಗೆ ಜನರ ಇನ್ಕಮ್, ಮತ್ತೆ ಅವರಿಗೆ ತಿಳುವಳಿಕೆ ಬಂದು ಓ ನಮ್ಮ ಬೆಳೆಗೆ ಇಷ್ಟು ಲಾಭ ಸಿಗ್ತದೆ ಅಂದ್ರೆ ಕೂಡ ಅವರು ಹೋಗಿ ಹೊರಗೆ ಅನುಕ ಯಾರು ಈ ಬೆಳೆಗಾರರು ಕೂಡ ಈಗಲ್ಲಿ ಬೆಳೆಗಾರರು ಭಾರಿ ಅಲರ್ಟ್ ಆಗಿದ್ದಾರೆ. ಈಗ ಈಗ ಮುಂಚಿನಾಗಲೇ ಶೋಷಣೆ ಮಾಡಿ ಸಾಧ್ಯ. ನಾನೀಗ ಒಂದು 4 ವರ್ಷ ಆಯ್ತು ಬಿಸ್ನೆಸ್ ನಿಲ್ಲಿಸಿ, ಈಗ ತೆರೆ ಈಗ ಮಾಡ್ತಿದ್ದೇನೆ ಅಷ್ಟೇ. ಈಗ ಅವ್ರಿಗೆ ಏನಂತಾರೆ, ಕೃಷಿಕರು ಬಹಳ ಎಚ್ಚರಿಕೆಯಲ್ಲಿದ್ದಾರೆ. ಈಗ ಈಗ ಏನ್ ಬೆಳಿಬೇಕು ಏನ್ ಬೆಳಿಬೇಡ ಎಲ್ಲ ಅವ್ರಿಗೆ ಗೊತ್ತಾಗಿದೆ. ಈಗ ಆ ಟೈಮ್ನಲ್ಲಿ ಯಾವ್ದು ಯಾವ್ದು ಇರ, ಮತ್ತೆ ಈಗ ಮೊಬೈಲ್ ಬರುವಾಗ ಕೂಡಲೇ ಗೊತ್ತುಂಟು, ಕೂಡಲೇ ಕೇಳ್ಬೋದು, ಎಲ್ಲಿ ಗ್ರೂಪ್ ಎಲ್ಲ ಮಾಡ್ಕೊಂಡಿದ್ದಾರೆ. ಮತ್ತೆ ಒಬ್ಬ ಫಂಕ್ಷನ್ ಹೋಗೋ ನೋಡ ಆ ಭಟ್ಟ ನಮ್ಮಂದು ಇಷ್ಟು ತಗೊಂಡಿದ್ದಾನೆ, ಓ ಹೋಗರ ನಮ್ಮದು ಹೇಳಿ ಅವ್ರುಗಳ ಮತ್ತೊಬ್ಬ ಬಂದು ಕೂಡ ಅಲ್ಲಿ ಆ ಭಟ್ರಿ ನಾನು ಅದಕ್ಕಿಂತ ಜಾಸ್ತಿ ನಾನು ಕೊಡ್ತೇನೆ. ಹಾಗೆ ಅಲ್ಲಿ ಸ್ಪರ್ಧ ಅಂತ ಬೆಳೆದು ಒಳ್ಳೆ ರೇಟಿಗೆ ಬಂದರು ಅವರಿಗೆ, ಅಲ್ಲಿಗ ತಗೊಳ್ಳೋ ರೇಟಿಗೂ ಇಲ್ಲಿ ಮಾರೋ ರೇಟಿಗೂ ಕಮ್ಮಿ ವ್ಯತ್ಯಾಸ ಬಂತು. ಮುಂಚೆ ಹಾಗಲ್ಲ. ಈಗ ಶೃಂಗೇರಿಯಿಂದ ನೀವು ಈ ಬಾಳೆಗೊನೆಯನ್ನು ಕಲೆಕ್ಟ್ ಮಾಡ್ಕೊಂಡು ವಾರಕ್ಕೊಂದ್ಸರಿ ಹೋಗಿ ಬರುವಂತದ್ದು ಹೇಗೆ ಇದು, ಅಥವಾ ಹೇಗೆ ವ್ಯವಸ್ಥೆ? ಅದು ಅದು ನಮ್ಮ ನಮಗೆ ಸಿಕ್ಕುವಂತ ಒಂದು ಅವಕಾಶದ ಮೇಲೆ ಹೋಗ್ತದೆ. ಯಾಕಂದ್ರೆ ಕೆಲವೊಮ್ಮೆ ವಾರಕ್ಕೆ 5 ದಿವಸ ಹೋದದ್ದು ಇತ್ತು, ಕೆಲವೊಮ್ಮೆ 3 ದಿವಸ ಹೋದದ್ದು ಇತ್ತು. ಈ ವಾಹನಗಳಿದ್ದು ಪಿಕಪ್ ವಾಹನ ಎಲ್ಲ ತಗೊಂಡಿದ್ದೆ ನಾನು. ಪಿಕಪ್ ಫಸ್ಟಿಗೆ ಒಮಿನಿಯಲ್ಲಿ ವ್ಯಾಪಾರ ಮಾಡ್ತಿದ್ದೆ, ಮತ್ತೆ ಪಿಕಪ್ ಎಲ್ಲ ತಗೊಂಡೆ ನಾನು. ಆಗ ಅದ್ರ ಮೇಲೆ ಎಷ್ಟು ನಮಗೆ ಲಾಭ ಜಾಸ್ತಿ ಸಿಕ್ಕಿದ್ರೂ ನಮಗೆ ಜಾಸ್ತಿ ಮಾಡುವ ಒಂದು ಹುಮ್ಮಸ್ಸು ಹೋಗ್ತದೆ. ಈಗ ಒಂದು ಈಗ ಒಂದು ಸತಿ ಮಾಡಿದ್ರು ಇಷ್ಟು ನಮಗೆ ಸಿಕ್ಕಿದಾಗ ಆಗ ನಮ್ಗೆ ತೃಪ್ತಿ ಇತ್ತು. ಮಾತ್ರ ನಂಗೆ ಬಾಳೆಲೆ ಭಟ್ರು ಅಂತ ಹೆಸರು ಬಂತು. ಎಲ್ಲರೂ ಬಾಳೆ ಎಲ್ಲ ಫಂಕ್ಷನ್ ನಾನು ಮಾಡಿದ್ದೇನೆ ಅಂದ್ರೆ ಥ್ರೂಔಟ್ ನಮ್ಮ ಎಲ್ಲಾ ಹಾಲ್ಗಳಿಗೂ ನಾನು ಮಾಡ್ತಿದ್ದೆ. ಮತ್ತೆ ಸರ್ವಿಸ್ ಫ್ಯಾಕ್ಟರ್ ನಂದು ತೆರೆ ರಾತ್ರಿ ಎಷ್ಟೊತ್ತಾಗ್ಲೂ ನಾನು ಕೊಂಡು ಕೊಡ್ತೇನೆ. ಅವ್ರಿಗೆ ಒಂದು ವಿಶ್ವಾಸ ಇತ್ತು, ಭಟ್ರ ಹತ್ರ ಬಾಳೆಲಿ ಹೇಳಿದ್ರೆ ತಂದು ಕೊಡ್ತಾರೆ. ಅಲ್ಲಿ ಕೊಯ್ಯೋರ ಹತ್ರ ಸಾಗ ಅವರಿಗೆ ನಾನು ಹೇಳಿ ಕೊಯ್ಸ್ತಿದ್ದೆ ನಾನು. ಆಗ ಎಷ್ಟು ತೋಟದಲ್ಲಿ ಬಾಳೆಲಿ ಹಾಳಾಗಿ ಹೋಗ್ತಿತ್ತು. ಅವ್ರು ಏನ್ ಮಾಡ್ತಿದ್ರು, ಅವ್ರಿಗೆ ಏನೋ ಒಂದು ಅದೇನು ದೊಡ್ಡ ದುಡ್ಡಲ್ಲದಿದ್ರು ಒಂದು ಏನಾದ್ರು ಒಂದು ಸಣ್ಣ ಒಂದು ಅವ್ರಿಗೊಂದು ಆಶ್ವಾಸನೆ ಸಿಕ್ಕಿದಾಗೆ ಅವ್ರು ಏನ್ ಮಾಡಿದ್ರು, ಅವ್ರ ಅದನ್ನು ಬನ್ನಿ ಬನ್ನಿ ನಮ್ಮಲ್ಲಿ ಉಂಟು ಬಾಳೆಲೆ, ನಮ್ಮಲ್ಲಿ ಬಾಳೆಲೆ ಉಂಟದ್ದು ಎಲ್ಲರೂ ಪ್ರತಿಯೊಬ್ಬರು ಖರೀದಾಯ್ತು. ನಂಗೂ ಒಂದು ಇದಾಯ್ತು. ಇಲ್ಲೆಲ್ಲ ಕಡೆಯಲ್ಲಿ ನಿಮಗೆ ಬೇಕಾ ಬಾಳೆಲೆ ಅಂದ್ರೆ ಅಂಗಡಿಯವರ ತರಕಾರಿ ಅಂಗಡಿಯವರಿಗೆಲ್ಲ ನನಗೆ ಆರ್ಡರ್ ಕೊಟ್ರು, ಹಾಲ್ನವರು ಕೊಟ್ರು, ಇಲ್ಲೊಬ್ರು ದೊಡ್ಡ ಅಡಿಗೆಯವರು ಇದ್ದಾರೆ ಗಾವಳಿ ಭಟ್ರು ಅಂತೇಳಿ, ಅವರು ನನಗೆ ಬಹಳ ಹೆಲ್ಪ್ ಮಾಡಿದ್ದಾರೆ. ಅವ್ರಂದರೆ ಅವರದು ಒಂದು ದಿವಸ 21 ಕಡೆಗೆ ನಾನು ಈ ಬಾಳೆಲೆ ಕೊಯ್ಯುವ ಬಗ್ಗೆ ಹೇಳಿ, ಸಾಮಾನ್ಯವಾಗಿ ರೈತರು ಕೆಲವರು ಹೇಳುವಂತಹದ್ದು ಬಾಳೆ ಎಲೆಯನ್ನ ಕೊಯ್ದ್ರೆ ಗೊನೆ ಸಣದಾಗ್ತದೆ ಅಂತ ಹೇಳಿ ನಮ್ಮ ತೋಟದಿಂದ ಕೊಯ್ಯುವುದು ಬೇಡ ಅಂತ ಹೇಳುವವರು ಇರಬಹುದು, ಅಥವಾ ಹೆಚ್ಚು ಗಾಳಿ ಇರುವಂತಹ ಒಂದು ಪ್ರದೇಶದಲ್ಲಿ ಆದ್ರೆ ಬಾಳೆ ಎಲೆಲ್ಲ ಹರಿದು ಹೋಗ್ತದೆ, ಹೆಚ್ಚು ಉಪಯೋಗ ಬರುವುದಿಲ್ಲ ಅಂತ ಹೇಳಿ, ಈ ಬಗ್ಗೆ ಹೇಳಿ. ಅದು ಖಂಡಿತ. ಅದು ಯಾಕೆಂತಂದ್ರೆ ನಾವು ಬಾಳೆಲೆ ಕೊಯ್ದ್ರೆ ಬಾಳೆಗೊನೆ ಬರುವುದಿಲ್ಲ. ಅದಕ್ಕೆ ಏನ್ ಮಾಡ್ಬೇಕು ಅಂತಂದ್ರೆ, ಒಂದು ಬಾಳೆ ಯಾವ್ದಾರು ಇದ್ರೆ ಒಂದು ಹಿಂಡಲಲ್ಲಿ ಒಂದು ಗೊನೆ ಒಂದು ಗಿಡವನ್ನು ಮುಟ್ಟಬಾರದು, ಅದಕ್ಕೆ ಸುತ್ತಲೂ ಬಂದದನ್ನೆಲ್ಲ ಕೊಯ್ಬಹುದು. ಕೊಯ್ದು ಅದು ಅದು ಏನಂತಿದ್ರೆ ಎಷ್ಟು ಇಡಬಹುದು, ಅದು ಅವರು ಆ ಜಾಗೆಯನ್ನು ಹೊಂದಿಕೊಂಡು ಮತ್ತೆ ಅವರ ಮೆಂಟಾಲಿಟಿ ಹೊಂದಿಕೊಂಡು ಎಂಟತ್ತು ಬೇಕಾದ್ರೆ, ಆದ್ರೆ ಗೊನೆ ಬರುವುದಿಲ್ಲ, ಬಾಳೆ ಎಲೆಗೋಸ್ಕರ ಇಟ್ಕೊಳ್ಬೇಕು. ಮತ್ತೆ ಬರ್ತದೆ ಕೆಲವೆಲ್ಲ ಕೆಲವು ಏರಿಯಾದಲ್ಲೆಲ್ಲ ಹೇಳುದಿದ್ರೆ, ಈಗ ಅಲ್ಲೆಲ್ಲ ಬೇಕಾದಷ್ಟು ನೀರು ಗೊಬ್ಬರ ಎಲ್ಲ ಕೊಡುವಂತ ಒಂದು ಅವ್ರ ವ್ಯವಸ್ಥೆ ಇದ್ರೆ ಎಷ್ಟು ಬೇಕಾದ್ರೆ ಬೆಳಿಬಹುದು ಅವ್ರಿಗೆ. ಅದು ಕದಳಿ ಎಲೆ ಅಂದ್ರೆ ಒಳ್ಳೆ ಎಲೆ ಮಾತ್ರ ಯೂಸ್ ಮಾಡೋದು, ನಾವು ಬೇರೆ ಎಲೆಯನ್ನು ನಾವು ಯೂಸ್ ಮಾಡೋದು, ಯಾಕಂದ್ರೆ ಬೇರೆ ಸ್ವಲ್ಪ ಹಾರ್ಡ್ ಬರ್ತದೆ, ಅದನ್ನೆಲ್ಲ ಕಟ್ಟಲಿಕ್ಕೆ ಮತ್ತೆ ಅದಕ್ಕೆ ಮಾರ್ಕೆಟಿಂಗು ಕಮ್ಮಿ, ಅದಕ್ಕೆ ಅದಕ್ಕೆ ಮಾರ್ಲಿಕ್ಕೂ ಕಷ್ಟ. ಅದೇ ಕದಳಿ ಆದ್ರೆ ನಿಮ್ಗೆ ಐದಾರು ದಿವಸದವರೆಗೆ ಇಟ್ಕೊಳ್ಬಹುದು. ಇದು ಈಚೆ ನಿಮ್ದು ಕರುಬಾಳೆಯದ್ದು ಮೈಸೂರು ಎಲೆ ಎಲ್ಲ ಸ್ವಲ್ಪ ಕಪ್ಪು ಅಂಶ ಬರ್ತದೆ ಜಾಸ್ತಿ, ಅದನ್ನ ಜನ ಅಷ್ಟು ಲೈಕ್ ಮಾಡೋದಿಲ್ಲ. ಸದ್ಯಕ್ಕೆ ಎಷ್ಟಿದೆ ಬೆಲೆ ಬಾಳೆ ಎಲೆಗೆ? ಈಗ 2-2.5 ರೂಪಾಯಿವರೆಗೆ ಇದೆ ಈಗ ಒಂದು ಬಾಳೆ. ರೈತರಿಗೆ ಅಲ್ಲಿ ಏನಾಗಿದೆ, 50-70 ಪೈಸೆವರೆಗೆ ರೈತರಿಗೆ ಹೋಗ್ತದೆ, ಕೊಯ್ಯುವವರಿಗೆ 50-60 ಪೈಸೆ ಹೋಗ್ತದೆ, ಮಾರುವವನಿಗೆ 1 ರೂಪಾಯಿ ಸಿಗ್ತದೆ. ಈ ಮಾರುವವನಿಗೆ ಲಾಭ ಇರುತ್ತದೆ, ಯಾಕಂದ್ರೆ ಈ ಕೊಯ್ಯುವನಿಗೂ ಮತ್ತೆ ಇವನಿಗೂ ಲಾಭ ಇರುವುದಿಲ್ಲ ಪ್ರಾಮಾಣಿಕವಾಗಿ ಹೇಳೋದಿದ್ರೆ, ಯಾಕಂದ್ರೆ ಅವನದ್ದು ರಿಸ್ಕ್ ಇರ್ತದೆ. ಕೆಲವೊಂದು ತಂದುಕೊಳ್ಳಿದ್ದು ಎಲೆ ಹಾಳಾಗಿದೆ ಮರ ಬೇಡ ಅಂತ ಇದ್ರೆ ಅವನ ಮನೆಗೆ ಕೊಡಿ ಬಿಸಾಡ್ಬೇಕಷ್ಟೇ, ಮತ್ತೆ ಮಾರ್ಕೆಟ್ ಇಲ್ಲ ಇಲ್ಲ 3-5 ದಿವಸ ಅಷ್ಟೇ. ಈಗ ಬಾಳೆ ಎಲೆ ಒಣಗದ ಹಾಗೆ ಮಾಡ್ಲಿಕ್ಕೆ ಏನಾದ್ರು ವ್ಯವಸ್ಥೆ ಉಂಟಾ? ಯಾವುದೇ ರೀತಿ ಇಲ್ಲ, ನಾವು ಕೊಯ್ಯುವಾಗಲೇ ಸ್ವಲ್ಪ ಜಾಗ್ರತೆ ಮಾಡಬಾರ್ದು, ಆದಷ್ಟು ನಾವು ಕೊಯ್ಯುವಾಗಲೇ ಜಾಗ್ರತೆಗೆ ಕೊಯ್ಬೇಕು, ಮತ್ತೆ ಬಿಸಿಲಿಗಿಡಬಾರ್ದು. ಮತ್ತೆ ಅದನ್ನು ನಾವು ಸ್ಟಾಕ್ ಮಾಡಿಡೋದ್ರೆ, 2-3 ದಿವಸ ಸ್ಟಾಕ್ ಮಾಡೋದಿದ್ರೆ ಸ್ವಲ್ಪ ತಂಪಾದ ಜಾಗಲಿ ಇಡಬೇಕು, ಮತ್ತೆ ಒಂದಕ್ಕೊಂದು ತಾಗಿಡಬಾರ್ದು, ಯಾಕಂದ್ರೆ ಅದರೊಳಗೆ ಒಂಥರ ಇವಾಪರೇಷನ್ ಆಗ್ತದೆ, ಅದರೊಳಗೆ ಬೆಂದಾಗ್ತದೆ, ಕಪ್ಪಾಗಿ ಬಿಡ್ತದೆ, ಮಾರ್ಕೆಟ್ ನಲ್ಲಿ ಇದು ಸಿಕ್ಕುವುದಿಲ್ಲ. ಅದಕ್ಕೆ ಬಾಳೆ ಎಲೆಯ ವ್ಯಾಪಾರ ಆಯ್ತು, ಬಾಳೆ ಗೊನೆಯ ವ್ಯಾಪಾರದ ಬಗ್ಗೆ ಹೇಳಿ. ಬಾಳೆ ಎಲೆ ವ್ಯಾಪಾರ ಉತ್ತಮ ಬಾಳೆಗೊನೆಗಿಂತಲೂ. ಬಾಳೆಗೊನೆಯಲ್ಲಿ ಹೇಗೆ ಅಂತಂದ್ರೆ, ಬಾಳೆಗೊನೆಯಲ್ಲಿ ಕಾಂಪಿಟೇಷನ್ ಜಾಸ್ತಿ ಇದೆ, ಬಾಳೆ ಎಲೆಯಲ್ಲಿ ಕಾಂಪಿಟೇಷನ್ ಕಮ್ಮಿ, ಅದಕ್ಕೆ ಸಿಲೆಕ್ಟ್ ಅದು ಮಾಡೋದು ಸ್ವಲ್ಪ ಶ್ರಮದಾಯಕ ಬಾಳೆ ಎಲೆದು, ಯಾಕಂದ್ರೆ ಮತ್ತೆ ಕಮಿಟ್ಮೆಂಟ್ಸ್. ನಿಮ್ಗೆ ಈ ಒಂದು 10,000 ಬಾಳೆ ಎಲೆ ಬೇಕು ಅಂತಂದ್ರೆ 10,000 ಬಾಳೆ ಎಲೆ ಮಾಡಿಕೊಳ್ಳೋದೇ ಕೆಲವೊಮ್ಮೆ ಕಷ್ಟ ಆಗಿರುತ್ತದೆ. ಉದಾಹರಣೆಗೆ ಹೇಳಿದ್ರೆ, ಒಂದ್ಸತಿ ಏನಾಯ್ತು ಅಂತಂದ್ರೆ, ಇಲ್ಲಿ ಬಾರ್ಕೂರಲ್ಲಿ ಒಂದು ಅಂಗಡಿ ಇದೆ, ಅವ್ರ ಪಾಪ ನಮಗೆ ಭಾರಿ ಆದ್ಮೇಲೆ ಈಗೆಲ್ಲ ತೀರಿ ಹೋಗಿದ್ದಾರೆ ಅವರು, ಅವ್ರಿಗೆ ನನ್ಗೆ ಅವತ್ತು ಅವ್ರು ಕೊಡ್ಲಿಲ್ಲ, ಆರ್ಡರ್ ಕೊಟ್ಟಿರ್ಲಿಲ್ಲ. ಆ ಟೈಮ್ನಲ್ಲಿ ನಾವು ಹೋಗಿದ್ದೆವು ಬಾಳೆ ಎಲೆ ಕೊಯ್ಲಿಕ್ಕೆ ಹೋಗಿದ್ದೆವು. ಬಾಳೆ ಎಲೆ ಕೊಯ್ಲಿ ಹೋಗಿದ್ದ ಟೈಮ್ನ ಅಲ್ಲಿ ಆನ್ಗಲ್ಲು ಆಲಿಗಲ್ಲು ಬೀಳ್ತದೆ ನೋಡಿ, ಹಿಮದ್ದು ಅದು ಬಿದ್ದುಬಿಟ್ರೆ ಬಾಳೆ ಗಿಡ ಎಲ್ಲೂ ಸಿಕ್ಕೋದೆ, ಬಾಳೆ ಸಿಕ್ಕೋದೆ ಎಲ್ಲ ಹರಿದೋಗಿರ್ತದೆ. ಅವತ್ತು ನಮಗೆ ಕಷ್ಟ ಸಾಧ್ಯ, ನಮ್ಗೆ ಎಷ್ಟು ಆರ್ಡರ್ ಉಂಟು ಅಷ್ಟಕ್ಕೆ ನಮ್ಗೆ ಬಾಳೆ ಎಲೆ ಸಿಕ್ಕಿದೆ, ನಮ್ಗೆ ಮಾರುವಂತ ಬಾಳೆ ಎಲೆ ಸಿಕ್ಕಿಲ್ಲ. ನಾವು ಬಂದು ಕೂಡಲೇ ಇವ್ರು ಏನು ಹೇಳಿದ್ರು, ಇವರು ರಾತ್ರಿ ನಮ್ಗೆ ಫೋನ್ ಮಾಡಿ ಹೇಳಿದ್ರೆ ನಮ್ಗೆ ಬಾಳೆ ಎಲೆ ಬೇಕು, ನಾಳೆದು ಫಂಕ್ಷನ್ ಗೆ ಬೇಕೇ ಬೇಕು ಅಂದ್ರೆ, ದುಡ್ಡು ಎಷ್ಟು ಬೇಕಾದ್ರೂ ಆಗಲಿಲ್ಲ, ನಾನು ನಾಳೆ ಹಾರ್ಟ್ ಅಟ್ಯಾಕ್ ಆದ್ರೂ ಹೋದ್ರೂ ಹೋದೆ ಹೇಳಲಿಕ್ಕಿಲ್ಲ ಬಟ್ರೆ ಅಂತ ಹೇಳಿ. ನನಗೆ ಒಂಥರ ಟೆನ್ಷನ್ ಆಯ್ತು, ನಮ್ಮ ಕೆಲಸ ನಮ್ಮ ಬರೀ ಆತ್ಮೀಯರವರು, ನಾವು ಲಾಸ್ಟಿಗೆ ಇವರಿಗೋಸ್ಕರ ನಾವು ಮರುದಿವಸ ಹೋದ್ರು, ನಾವು ನಿಜವಾಗಿ ನಮ್ಗೆ ಲಾಸ್. ಆದ್ರೆ ಏನಂತಂದ್ರೆ, ಅವರೊಂದು ವಿಶ್ವಾಸ, ಆ ವಿಶ್ವಾಸನ ಅವ್ರು ನಮ್ಗೆ ಲಾಸ್ಟ್ನವ್ರಿಗೆ ಇಟ್ಕೊಂಡ್ರು. ಯಾವುದೇ ಬಂದ್ರೆ ಆ ಬಟ್ರೆ ಬಾಳೆಗೊನಂತ ತಗೊಳ್ಳಿ ಮಾರಿ, ನನಗೆ ಅವತ್ತೊಂದು ನನ್ನ ಮರೀದಿ ಉಳಿಸಿದ್ದಾರೆ, ನಾವು ಅದರಲ್ಲಿ ಲಾಸ್ ಆದ್ರು ಮುಂದಕ್ಕೆ ನಮ್ಗೆ ಅದ್ರ ಲಾಭ ಮಾಡಿಕೊಟ್ಟಿದ್ದಾರೆ ಅವರು. ಬಾಳೆ ಗೊನೆಯಲ್ಲಿ ಹೇಗಿದ್ದಿದ್ರೆ, ಬಾಳೆಗೊನೆಯಲ್ಲಿ ಕಾಂಪಿಟೇಷನ್ ಸಿಕ್ಕಾಪಟ್ಟೆ ನೋಡಿ, ಯಾಕಂದ್ರೆ ನಾವು ಕೆಲವು ಏರಿಯಾಗಳ ಬಾಳೆಗೊನೆ ಇರ್ತದೆ ನೋಡಿ. ಉದಾಹರಣೆ ಹೇಳೋದು, ಶಿಂಗಿ ಏರಿಯಾದ್ದು ಸ್ವಲ್ಪ ಕಡಿಮೆ ಇದಿರುವಂತದ್ದು, ಇದು ಅಲ್ಲ ಕ್ವಾಲಿಟಿ ಅಂತ ಹೇಳ್ತಾರೆ. ಅದು ಕ್ವಾಲಿಟಿ ನಮ್ದು ಅಡಿಕೆ ಇದ್ದಾಗೆ, ನೀರ್ಚಾಲ ಅಡಿಕೆಗೆ ನಂಬರ್ ಒನ್ ಇದ್ದಾಗೆ, ಅಲ್ಲಿ ನಂತರ ಬಂದ್ರೆ ಕಮ್ಮಿ ಆಗ್ತಾ ಹೋಗ್ತದೆ ಅದರದ್ದು. ಈಗ ಕೇರಳದ ಆಚೆ ಹೋದ ಕೂಡ ಅದರದ್ದು ವ್ಯಾಲ್ಯೂ ಕಮ್ಮಿ ಆಗ್ತಾ ಹೋಗ್ತದೆ ಅಡಿಕೆ, ಅದು ಗೊತ್ತಿದೆ ಅಲ್ಲ ನಮಗೆ. ಹಾಗೆ ಈ ಬಾಳೆಯಲ್ಲಿ ಸಹ ಈ NRPUR ಹೋದ್ರೆ ಸ್ವಲ್ಪ ಜಾಸ್ತಿ ರೇಟು, ಶಿವಮೊಗ್ಗ ಹೋದ್ರೆ ಮತ್ತೆ ಜಾಸ್ತಿ ರೇಟು, ಅದರಿಂದ ಆಚೆ ಹೋದ್ರೆ ಮತ್ತೆ ಸ್ವಲ್ಪ ಜಾಸ್ತಿ ರೇಟು. ಹಾಗೆ ಅದರ ಕ್ವಾಲಿಟಿ ಮೇಲೆ, ಮಣ್ಣ ಗುಣದ ಮೇಲೆ ಬರ್ತದೆ. ಅಲ್ಲಿನವರಿಗೆ ನಮಗೆ ಕಾಂಪಿಟೇಷನ್ ಮಾಡ್ಲಿಕ್ಕೆ ಆಗೋದಿಲ್ಲ, ಯಾಕಂದ್ರೆ ಅವ್ರದ್ದು ಕ್ವಾಲಿಟಿ ಒಳ್ಳೆದಿರ್ತದೆ, ಗೊನೆ ಒಳ್ಳೆದಿರುತ್ತೆ. ನಾವೀಗೊಂದು ತೋಟಕ್ಕೆ ಹೋದಕೂಡ ಎಲ್ಲ ಗೊನೆ ಕಡಿಬೇಕು ಅಲ್ಲಿ, ಅಲ್ಲಿ ನಿಮ್ದು ಸಣ್ಣ ಗೊನೆ ಬಿಡುವಾಗಿಲ್ಲ, ಅದಕ್ಕೊಂದು ರೇಟ್ ಹಾಕಿ ಕಡಿಬೇಕು, ಅದನ್ನ ಇಲ್ಲಿ ಮಾರ್ಲಿಕ್ಕೆ ಕಷ್ಟ ಆಗ್ತದೆ. ಒಳ್ಳೆ ಗೊನೆ ನಮಗೆ ಮಾರ್ಬೋದು, ಬಾಳೆಲೆಲ್ಲ ಹಾಗಿಲ್ಲ, ಬಾಳೆ ನಮಗೆ ಬೇಕಾದಷ್ಟು ಮಾತ್ರ ತಗೊಂಡು ಬರೋದು, ಅದ್ರ ಇದು ಮಾಡ್ಬೋದು. ಹಾಗಾದ್ರಲ್ಲಿ ಸ್ವಲ್ಪ ಸ್ಪರ್ಧೆ ಕಮ್ಮಿ ಇದೆ. ಆಮೇಲೆ ಬಾಳೆಯ ಗೊನೆಯ ತೂಕದ ಲೆಕ್ಕದಲ್ಲಿ ನೀವು ನಿರ್ಧಾರ ಮಾಡುವಂತದ್ದು ಬೆಲೆಯನ್ನ, ಇದಕ್ಕೆ ಮಾನದಂಡ ಏನು ಅಂತ, ಇಷ್ಟೇ ಇದಕ್ಕೆ ಖರೀದಿ ಮಾಡಬಹುದಕ್ಕೆ ಮಾರುಕಟ್ಟೆ ಏನನ್ನ ಅಧ್ಯಯನ ಮಾಡ್ತೀರಾ, ಹೇಗಿದೆ ಮಾರುಕಟ್ಟೆ ಅಧ್ಯಯನ? ಖಂಡಿತವಾಗಿ ಮಾಡಬೇಕು, ಯಾಕಂದ್ರೆ ಮಾರ್ಕೆಟ್ ಅಲ್ಲಿ ಟ್ರೆಂಡ್ ಇರ್ತದೆ. ಈಗ ಯಾಕಂದ್ರೆ ಈಗ ಆದ್ರೆ ಹೆಚ್ಚಾಗಿ ನಮಗೆ ಕಾಂಪಿಟೇಷನ್ ಬರುವಂತದ್ದು ತಮಿಳ್ನಾಡು ಕಡೆಯಿಂದ ಬರುವಂತ ಗೊನೆ ಇರ್ತದಲ್ಲ, ಅದ್ರ ಮೇಲೆ ಡಿಪೆಂಡ್ ಆಗಿರ್ತದೆ. ಈ ತಮಿಳ್ನಾಡು ಗೊನೆ ಬಂದ ಕೂಡಲೇ ನಮ್ದೆಲ್ಲ ಆಟೋಮೆಟಿಕಲಿ ಇಲ್ಲಿ ಎಲ್ಲರ ಮಾರ್ಕೆಟ್ ವ್ಯಾಲ್ಯೂ ಕೂಡ ಕಮ್ಮಿ ಆಗಿರ್ತದೆ, ಅದ್ರ ಅಲ್ಲಿಯ ಕ್ವಾಲಿಟಿ ಒಳ್ಳೆದಿರ್ತದೆ. ಹಾಗಾಗಿ ಅವರೊಟ್ಟಿಗೆ ಕಾಂಪಿಟೇಷನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅವರು ಈಗ ಒಂದು ರೇಟ್ ಇರ್ತದೆ, ಅದರಿಂದ ಮೂರನ ಕಮ್ಮಿ ರೂಪಾಯಿಗೆ ಇಲ್ಲಿಯವರು ನಮ್ಮ ಹತ್ರ ಪರ್ಚೇಸ್ ಮಾಡ್ತಾರೆ. ಅದ್ರ ಮೇಲೆ ನಮ್ಮ ಲಾಭಾಂಶ ಎಷ್ಟು ಇಟ್ಟುಕೊಂಡು ನಮ್ಮದು ಎಷ್ಟು ಇಟ್ಕೊಂಡು ನಾವು ಅವ್ರ ಹತ್ರ ಈಗ ಹೆಚ್ಚು ಇಡ್ಲಿಕ್ಕೆ ಆಗುದಿಲ್ಲ, ಎರಡರಿಂದ ಮೂರು ನಾಲ್ಕು ರೂಪಾಯಿವರೆಗೂ ಇಟ್ಕೊಳ್ಬಹುದು ಅಷ್ಟೇ ಕಿಲೋದ ಮೇಲೆ. ಈಗ ಅದು ಇಟ್ಕೊಂಡು ನಾವು ಮಾಡಬಹುದು ಅಷ್ಟೇ. ಈಗ ಸಾಮಾನ್ಯವಾಗಿ ಈಗ ನಮ್ಮ ಕರಾವಳಿ ಜಿಲ್ಲೆಗಳಲ್ಲಿ ಇದನ್ನ ಅಡಿಕೆ ತೋಟದಲ್ಲಿ ಮಿಶ್ರ ಬೆಳೆಯಾಗಿ ಬೆಳೆಯುವಂತಹದ್ದು, ಪ್ರತ್ಯೇಕವಾಗಿ ನೆಟ್ಟು ಬೆಳೆಸುವಂತಹ ಅಭ್ಯಾಸ ಇಲ್ಲಿಲ್ಲ. ಇದೆ ಇದೆ ಪ್ರತ್ಯೇಕವಾಗಿ ಬೆಳೆಸುವವರು ಇದ್ದಾರೆ ಅಪರೂಪಕ್ಕೆ. ಅಡಿಕೆ ಈಗ ಮತ್ತೆ ಅಡಿಕೆ ರೇಟ್ ಬಂದ ಕೂಡಲೇ ಎಲ್ಲರೂ ಅಡಿಕೆ ಬಗ್ಗೆ ಹೋಗ್ತಾರೆ. ಆದ್ರೂ ಇದೊಂದು ಮೂರ್ನಾಲ್ಕು ವರ್ಷ ಹಿದ್ದಿಲ್ಲಕ್ಕೆ ಹೇಳಿದ್ರೆ ಬರೀ ಬಾಳೆ ನೆಡುವರು ಎಷ್ಟೋ ಜನ ಇದ್ದಾರೆ, ಈಗಲೂ ನೆಡ್ತಾ ಇದ್ದಾರೆ. ಪಚ್ಚಬಾಳೆ ಹೆಚ್ಚಾಗಿ ಪಚ್ಚಬಾಳೆ ಎಲ್ಲ ನೆಡೋದು. ಅವರಿಗೆ ನಾನು ಹೇಳೋದು ಪಚ್ಚಬಾಳೆ ಒಂದು ನೆಡಬೇಡಿ, ಯಾಕಂದ್ರೆ ಪಚ್ಚಬಾಳೆಗೆ ಸೀಮಿತ ಮಾರ್ಕೆಟ್, ಮತ್ತೆ ಚಿಪ್ಸಿನವರು ಮಾತ್ರ ಅದಕ್ಕೆ, ಮತ್ತೆ ನಿಮಗೆ ಅಲ್ಲಿನವರೊಟ್ಟಿಗೆ ಕಾಂಪಿಟೇಷನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ತಮಿಳ್ನಾಡಿನಿಂದೆಲ್ಲ ಬರ್ತದೆ ಆ ಗೊನೆಗಳು, ಅವರೊಟ್ಟಿಗೆ ಶಿರ್ಸಿ ಸೈಡಿಂದೆಲ್ಲ ಬರ್ತದೆ, ಆ ಗೊನೆಗಳೊಟ್ಟಿಗೆ ಕ್ವಾಲಿಟಿ ಮಾಡ್ಲಿಕ್ಕೆ ಆಗೋದಿಲ್ಲ ನಿಮಗೆ ಅಂದ್ರೆ. ಈಗ ಉತ್ತರ ಕನ್ನಡದಲ್ಲಿ ವಿಶೇಷವಾಗಿ ಬಾಳೆಕಾಯಿ ಹುಡಿಯ ಬಗ್ಗೆ ಹೆಚ್ಚು ಒಂದು ಆಂದೋಲನ ನಡೀತಾ ಇದೆ ಇತ್ತೀಚಿನ ದಿವಸಗಳಲ್ಲಿ, ಇದರ ಬಗ್ಗೆ ಏನಾದ್ರೂ ನೀವು ಪ್ರಯತ್ನ ಮಾಡಿದಿರಾ ಅಥವಾ ಕೇಳಿದಿರಾ? ಕೇಳಿದ್ದೇನೆ, ನೋಡಿದ್ದೇನೆ, ಆದ್ರೆ ಅದು ಅಷ್ಟು ಪ್ರಾಕ್ಟಿಕಲ್ ಅಲ್ಲ ಅಂತೇಳಿ ನಮ್ಮ ಫೇಸ್ಬುಕ್ ನಲ್ಲಿ ನೋಡೋಕೆ ಅದು ಅಷ್ಟು ಪ್ರಾಕ್ಟಿಕಲ್ ಅಲ್ಲ ಅಂತೇಳಿ ಒಂದ್ಸರ್ತಿ ಅದ್ರ ಬಗ್ಗೆ ಭಾರಿ ಇದು ಬಂತು. ಯಾವುದು ಅಡಿಕೆ ಪತ್ರಿಕೆಯಲ್ಲಿ ಬಂತು, ಬಾಳೆ ಹುಡಿ ಬಾಳೆ ಹುಡಿ. ಈಗ ಅದೇನು ಈಗ ಈಗ ಮಾರ್ಕೆಟ್ ಅವರಿಗೆ ಮಾಡುವಂತ ಬಹಳ ಅವಕಾಶಗಳಿದೆ. ಬೇಕಾದ್ರೆ ಈಗ ಬಾಳೆಕಾಯಿ ಭಾರಿ ಕಮ್ಮಿ ಇದೆ ರೇಟ್. ಈಗ ಈಗ ರೇಟ್ 16 ರೂಪಾಯಿ 17 ರೂಪಾಯಿ ರೇಟ್ ಇದೆ ಈಗ ಈಗ ಮಾರ್ಕೆಟ್ ಅಲ್ಲಿ. 20 ರೂಪಾಯಿ ಅವರಿಗೆ ಕ್ವಾಲಿಟಿ, ಅವರಿಗೆ ಒಳ್ಳೆ ಕ್ವಾಲಿಟಿ ಇದೆ. ಆದ ಕಾರಣ ಅವರಿಗೆ ಈ ಈ ಟೈಮ್ ಅನಿವಾರ್ಯತೆ ಎಲ್ಲ ಕಾಣ್ತದೆ ನನಗೆ. ಅದೇ ನಂತರ ಅದು ಅಷ್ಟು ಸಕ್ಸಸ್ ಅಲ್ಲ ಅಂತ ಕಾಣ್ತದೆ ನನಗೆ ಬಾಳೆಕಾಯಿ ಹುಡಿ. ಕಬ್ಬು ಕೃಷಿಯನ್ನು ಕೂಡ ನೀವು ಮಾಡ್ತಾ ಇದ್ರಿ, ಇದ್ರ ಬಗ್ಗೆ ಹೇಳಿ. ಕಬ್ಬು ಕೃಷಿ ನಾನು ಇಲ್ಲಿ ಫಸ್ಟಿಗೆ ಜಾಗ ತೆಗೆದುಕೊಂಡೆ ಸರ್ ಟೈಮ್ನಲ್ಲಿ. ಕಬ್ಬು ಕೃಷಿ ನಾನು ಮಾಡಿದೆ, ಯಾಕೆಂದರೆ ಬ್ರಹ್ಮಾವರ ಸಕ್ಕರೆ ಕಾರ್ಖಾನೆಯಿಂದ ಅಲ್ಲಿಂದ ಬಂದು ನನಗೆ ಬಹಳ ಇದು ಕೊಟ್ಟರು, ಪ್ರೋತ್ಸಾಹ ಕೊಟ್ಟರು ಮಾಡಿದೆ. ಆದರೆ ಮುಂದಿನ ಕಾಲದಲ್ಲಿ ಅಲ್ಲಿಯ ವ್ಯವಸ್ಥೆ ಇದ್ದಾಗಿ ನಮಗೆ ಬಹಳ ತೊಂದರೆ ಆಯಿತು. ಖರೀದಿ ಮಾಡಲಿಲ್ಲ ಎಲ್ಲಿವರೆಗೆ ಅಂತಿದ್ರೆ, ಅವರು ಕಬ್ಬು ಕಡಿಲಿಕ್ಕೆ ಜನ ಕಳಿಸಿಕೊಡೋದಿಲ್ಲ, ಕಬ್ಬು ಇದು ಫ್ಯಾಕ್ಟ್ರಿ ಹಾಳಾಗಿದೆ ಅಂತ ಹೇಳಿದರು. ನಾನು ಹೇಳಿದೆ ನನ್ನದೇ ಜನ ಹಾಕಿ ನಾನೇ ಕಡಿಸ್ತೇನೆ ಅಂತ, ನಾನು ಕಡಿಸಿ ಅವರಿಗೆ ಕಳಿಸಿಕೊಟ್ಟಿದ್ದೇನೆ. ಕೊಟ್ಟಿದ್ದಾರೆ ದುಡ್ಡು, ಅದು ಹೇಗೋ ಮಾಡಿ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ನಾವು ಹೆಚ್ಚು ಹೇಳುವಾಗಿಲ್ಲ, ಯಾಕಂದರೆ ಅವರು ಏನು ಮಾಡುವಾಗಿಲ್ಲ ಅಲ್ಲಿ, ಅದಕ್ಕೆಲ್ಲ ಲಾಬಿಗಳು. ಹೌದು ಅದು ಕೃಷಿಕರಿಗೆ. ಈಗಲೂ ಕೂಡ ಕಬ್ಬು ಬೆಳೀತಾ ಇದ್ರೆ? ಕಬ್ಬು ಸಣ್ಣ ಮಟ್ಟಿನಲ್ಲಿ, ದೊಡ್ಡ ಮಟ್ಟಿನಲ್ಲಲ್ಲ. ಈಗ ಕಬ್ಬು ತಂದು ಮಾರುವುದು ಜಾಸ್ತಿ ನಾನು, ಯಾಕಂದ್ರೆ ಈ ಹೋಮಗಳಿಗೆ ಅಂತವರಿಗೆ ಕೊಡ್ತಿದ್ದೇನೆ. ಯಾಕಂದ್ರೆ ಈ ಕಬ್ಬಿನಲ್ಲವರಿಗೆಲ್ಲ ನಾವು ಕೊಡುದಿಲ್ಲ. ಮುಂಚೆ ನಾವು ಕಾರ್ಖಾನೆ ಕೊಡ್ತಿದ್ದೆವು, ಬೇರೆ ಆಲ್ಟರ್ನೇಟಿವ್ ಇರಲಿಲ್ಲ. ಈಗ ನಾವು ಹೋಮ್ ಹಾಕಿ ಯಾರಾದ್ರೀಗ ಒಂದು 500 ಕೊಲ್ ಬೇಕು, 600 ಕೊಲ್ ಬೇಕು, 30 ಕೊಲ್ ಬೇಕು, 40 ಅಂತವ್ರಿಗೆ ಕಡಿದು ಕೊಡ್ತಿದ್ದೇವೆ. ನಮ್ಮ ತೋಟದಲ್ಲಿ ಇಟ್ಕೊಂಡಿದ್ದೇನೆ ಸ್ವಲ್ಪ, ಮತ್ತೆ ಉಳಿದದ್ದು ಎಲ್ಲ ಮಾಡುವ ಪ್ರಯತ್ನ ಮಾಡಿದ್ರೆ ಅದ್ಯಾವುದು ಮಾಡಲಿಲ್ಲ. ಅದೆಲ್ಲ ಮಾಡಬೇಕಾದ್ರೂ ಅಷ್ಟು ವ್ಯವಸ್ಥೆ ಬೇಕು. ಕಾಳುಮೆಣಸಿನ ಬಗ್ಗೆ, ಕಾಳುಮೆಣಸು ಅದ್ರ ಬಗ್ಗೆ ನೆಟ್ಟಿದ್ದೆ, ರೋಗ ಬಂದಿತ್ತು ಅದಕ್ಕೆ. ರೋಗ ಬಂದು ಒಂದ್ಸತಿ ಎಲ್ಲ ಅದರದ್ದು ಸರ್ವನಾಶ ಆಯ್ತು. ಈಗ ಪುನಃ ತೊಂದರೆ ಇಲ್ಲ. ಆದ್ರೆ ಕಾಳುಮೆಣಸು ಬಗ್ಗೆ ಹೆಚ್ಚು ನಾನು ಅದರ ಬಗ್ಗೆ ಇಂಟ್ರೆಸ್ಟ್ ತಗೊಳ್ಳಿಲ್ಲ. ಕಾಳುಮೆಣಸು ಅದು ಕೊಯ್ಲುವುದು ಬಹಳ ತ್ರಾಸದಾಯಕ. ಅದು ರಾಜೇಶ್ ಅವರೇ, ಕೊನೆಯ ಪ್ರಶ್ನೆ ಕೇಳ್ತಾ ಇರೋದು, ಈ ಕೃಷಿಯ ಜೊತೆ ಜೊತೆಗೆ ವ್ಯಾಪಾರ, ಇದೊಂದು ಹೊಂದಾಣಿಕೆ ಹೇಗೆ ಮಾಡ್ತೀರಿ ಅಂತ? ಅದು ಖಂಡಿತ ಮಾಡಬೇಕು. ಪ್ರತಿಯೊಬ್ಬ ಕೃಷಿಕನು ಅವನಿಗೆ ವ್ಯಾಪಾರಿ ಇದರ ಬಗ್ಗೆ ಮನೋಭಾವ ಬೇಕೇ ಬೇಕು. ಅವನು ಬರೇ ಕೃಷಿ ನಾನು ಬೆಳಿತೇನೆ ಅಂತ ಹೇಳಿದ್ರೆ ಅವ್ನು ಖಂಡಿತ ಸೋಲ್ತಾನೆ. ಯಾಕಂತಂದ್ರೆ ಅವನು ಬೆಳೆದನ್ನು ಮಾರುಕಟ್ಟೆ ಮಾಡುವ ಒಂದು ಇದ್ರೆ ಮಾತ್ರ ಅವ ಮಾರ್ಕೆಟ್ ಮಾಡಬೇಕು, ಇದು ಬೆಳಿಬೇಕು, ಇಲ್ಲರೆ ಬೆಳಿಲೇಬಾರ್ದು. ಅವ ನಾನು ಹೇಳೋದು ಮತ್ತೊಬ್ಬನ ನಂಬಿಕೊಂಡು ಬೆಳೆಯುವಂತ ಕಾಲ ಹೋಯ್ತು. ಇವತ್ತು ಏನಂದ್ರೆ ನಾವು ಬೆಳೆದ ಅಡಿಕೆ, ಅದು ಈಗ ಉದಾಹರಣೆ ಹೇಳಿದ್ರೆ ಅಡಿಕೆ ಬೆಳೆದ್ರೆ ನಾವು ಕ್ಯಾಂಪ್ಗೆ ನಾವು ಕೊಂಡೋಗಿ ಕೊಡುವಂತ ಒಂದು ತಾಕದ್ವಿ. ಒಬ್ಬ ಯಾರೊಬ್ಬ ಬರ್ತಾನೆ ಅವನಿಗೆ ನಾವು ಅಡಿಕೆ ಕೊಡ್ತೇವೆ, ಅವ ತಗೊಳ್ಳಿಲ್ಲ ಅಂತಾರೆ ತಗೊಳ್ಳಿಲ್ಲ ಅಂತ ಹೇಳಿದ್ರೆ ನಾವು ಕ್ಯಾಂಪ್ ಕೊಡಬೇಕು, ಇಲ್ಲದ್ರೆ ನಾವು ಡೈರೆಕ್ಟ್ ಮಾರುವಂತ ಒಂದು ವ್ಯವಸ್ಥೆಯು ನಮ್ಮ ಹತ್ರ ಬೇಕು. ಅಡಿಕೆ ಬಗ್ಗೆ ಹೇಳಿದ್ರೆ ಬಾಕಿದಾರಿಗೆ ಬಾಳಿಕೆ ಹೇಳಿದ್ರೆ ಬಾಳಿಕೆ ಅವನಲ್ಲದ್ರೆ ಮತ್ತೆ ನಾನೀಗ ನಾನು ನನ್ನ ಅಡಿಕೆ ನನ್ನಲ್ಲಿ ಬಾಳಿಕೆ ಬೆಳೀತಿದ್ದೇನೆ, ಒಳ್ಳೆ ರೇಟಿಗೆ ನಾನು ಮಾರ್ತಾ ಇದ್ದೇನೆ ಕಸೂಲಿಯೊಳದಲ್ಲಿ. ಯಾಕೆಂದ್ರೆ ನಾನು ಅದನ್ನು ಮಾತ್ರ ಅವ್ರಿಗೆ ಏನು ಬೇಕು ಅದನ್ನು ಮಾತ್ರ ಕಡ್ದು ಕೊಡ್ತಿದ್ದೇನೆ, ಉಳಿದ ನನ್ನಲ್ಲಿ ದನಗಳಿದ್ದಾವೆ ದನಗಳಿಗೆ ಹಾಕ್ತೇನೆ. ಕೊಂಡೋಗಿ ಮಾರ್ಕೆಟ್ ಹಾಳು ಮಾಡ್ಲಿಕ್ಕೆ ಹೋಗುದಿಲ್ಲ ನಾನು, ಎಷ್ಟು ಬೇಕು ಅಷ್ಟು ಮಾತ್ರ. ಮತ್ತೆ ಇಲ್ಲಿ ಸರ್ವಿಸ್ ಫ್ಯಾಕ್ಟ್ರು ಅವರಿಗೆ ಕರೆಕ್ಟ್ ಟೈಮ್ಗೆ ತಂದು ಕೊಡ್ತಿದ್ದೇನೆ, ಹಾಗಾಗಿ ಎಲ್ಲರೂ ನಮ್ಮ ಮೇಲೆ ಒಂದು ವಿಶ್ವಾಸ ಇಟ್ಕೊಂಡಿದ್ದಾರೆ. ನಾನು ನಿಲ್ಲಿಸಿದ್ರು ಹೇಳ್ತಾರೆ ಮಾಡಿ ಬಿಟ್ರೆ ಕೂಡು ಎಷ್ಟು ಸಮಯ ಮಾಡಿದ್ರೆ ಅಷ್ಟು ಮಾಡಿ ಅಂತ ಹೇಳ್ತಿದ್ದಾರೆ. ಬಹಳ ಸಂತೋಷ ರಾಜೇಶ್ ಅವರೇ. ಬೇರೆ ಬೇರೆ ಕೃಷಿಯನ್ನು ನೀವು ಅಳವಡಿಸಿಕೊಂಡಿದ್ರಿ, ಜೊತೆಗೆ ಕೃಷಿ ಉತ್ಪನ್ನವನ್ನ ಮಾರಾಟ ಮಾಡುವಂತಹ ಒಂದು ವ್ಯವಸ್ಥೆಯನ್ನು ಕೂಡ ನೀವು ಕಂಡುಕೊಂಡಿದ್ದೀರಿ. ಈ ಮೂಲಕ ರೈತರ ಶೋಷಣೆಯನ್ನ ತಪ್ಪಿಸಬಹುದು ಎನ್ನುವಂತಹದ್ದು ನಿಮ್ಮ ಅನುಭವದ ಮಾತು, ನಿಮ್ಮ ವಿಚಾರವನ್ನ ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೂ ಕೃಷಿ ಮಾರುಕಟ್ಟೆ ಅನುಭವ ಕುರಿತು ಕುಂದಾಪುರದ ಹೆಸ್ಕತ್ತೂರಿನ ಬಿ ರಾಜೇಶ್ ಬಳ್ಳುಳ್ಳಾಯ ಅವರೊಂದಿಗಿನ ಮಾತುಕತೆ ಕೇಳಿದಿರಿ. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ ಮಿಲೇಗಾ ಪೆನ್ಷನ್ ಕಾ ಸಹಾರ ಕೃಷಕ ನಾ ಹೋಗಾ ಬೇಸಹಾರ ಜುಡೇಗಾ ಖುಷಿಯೋ ಸೇ ನಾತಾ ಕಟೇಗಾ ಸುಖ ಸೇ ಬುಢಾಪಾ ಸುರಕ್ಷಿತ ಹೋಗಾ ಅನ್ನದಾತಾ ಸುರಕ್ಷಿತ ಹೋಗಾ ಅನ್ನದಾತಾ